ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ, ಹೋಗಿ. ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ? ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ ಭಾಷೆ. ಕನ್ನಡ ಎಂದರೆ ಬರಿ ನೋಡಿ ಅಲ್ಲ, ಮುತ್ತಿನ ಮಣಿ ಸಾಲು. ಕನ್ನಡ ಎನ್ನಲು ನಿನ್ನ ಕೊರಳಲ್ಲಿ ಸಂಗೀತದ ಹೊನಲು. ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು. ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ. ಬಾರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ. ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ. ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನ ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಮಹದಾಯಿ ಯೋಜನೆ ಶೀಘ್ರ ಜಾರಿಗೆ ಸರ್ವ ಪ್ರಯತ್ನ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬೆಂಗಳೂರು ಹಳದಿ ಮೆಟ್ರೋ ಮಾರ್ಗಕ್ಕೆ ಇದೇ 10ರಂದು ಪ್ರಧಾನಿ ಹಸಿರು ನಿಶಾನೆ. ಸಂಪೂರ್ಣತಾ ಅಭಿಯಾನದಡಿ ಮಸ್ಕಿ ಸಿರವಾರ ತಾಲೂಕುಗಳಿಗೆ ಮಹತ್ವಾಕಾಂಕ್ಷಿ ಬ್ಲಾಕ್ ಯೋಜನೆ ಪ್ರಶಸ್ತಿ. ಬೆಳಗಾವಿ ಇಎಸ್ಐ ಆಸ್ಪತ್ರೆ ಮರು ಟೆಂಡರ್ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರದ ಆದೇಶ. 2025ರಲ್ಲಿ ಇಲ್ಲಿಯವರೆಗೆ ರಾಜ್ಯದಲ್ಲಿ 6.55 ಲಕ್ಷ ಮೆಟ್ರಿಕ್ ಟನ್ ಮಾರಾಟವಾಗಿದೆ. ಪ್ರಸ್ತುತ 1.94 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನಿದೆ. ಲಭ್ಯವಿರುವ ರಸಗೊಬ್ಬರವನ್ನು ಸಮರ್ಪಕವಾಗಿ ವಿತರಣೆ ಮಾಡಲು ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ರಾಜ್ಯದ ಬಿಜೆಪಿ ಸಂಸದರ ನಿಯೋಗ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಜೆಪಿ ನಡ್ಡಾ ಅವರನ್ನು ಭೇಟಿ ಮಾಡಿ ಹೆಚ್ಚುವರಿ ರಸಗೊಬ್ಬರವನ್ನು ರಾಜ್ಯಕ್ಕೆ ನೀಡುವಂತೆ ಮನವಿ ಮಾಡಿದ್ದು, ಶೀಘ್ರದಲ್ಲೇ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆಗೆ ಮಹದಾಯಿ ಯೋಜನೆ ಜಾರಿ ಕುರಿತಂತೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಮಹದಾಯಿ ಮೀಟಿಂಗ್ ನಲ್ಲಿ ನಾನು ಅವರಿಗೆ ವಾಸ್ತವಿಕ ಸ್ಥಿತಿಯನ್ನು ಹೇಳಿದ್ದೇನೆ. ಸುಪ್ರೀಂ ಕೋರ್ಟ್ ನಲ್ಲಿ 3 ರಾಜ್ಯಗಳಿವೆ, ನನ್ಗೆ ಗೊತ್ತಿರೋ ಮಟ್ಟಿಗೆ ಇವರು ಹಾಕ್ಯಾರ, ಮಹಾರಾಷ್ಟ್ರದವರು ಸಹಿತ, ಮತ್ತು ಗೋವಾದ ವೈಲ್ಡ್ ಲೈಫ್ ಬೋರ್ಡ್ ಬಗ್ಗೆ ಆರ್ಡರ್ ಬಗ್ಗೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಕ್ವಶನ್ ಮಾಡ್ಯಾರ. ಸುಪ್ರೀಂ ಕೋರ್ಟ್ ಎಲ್ಲವೂ ಸೇರಿ ಹಿಯರಿಂಗ್ ಮಾಡ್ತೀವಿ ಅನ್ನೋದನ್ನ ನಿಜ ಮಾಡಿ ನೀವು ಹೈಕೋರ್ಟ್ ನಲ್ಲಿ ಅದನ್ನ ಕ್ವಶನ್ ಮಾಡ್ರಿ ಅನ್ನುವಂತ ಸಲಹೆ ಕೊಟ್ಟಿದ್ದೆ. ಗೋವಾ ವೈಲ್ಡ್ ಲೈಫ್ ಬೋರ್ಡ್ ಕ್ವಾಸಿ ಜುಡಿಷಿಯಲ್ ಅಥಾರಿಟಿಗೆ ಒಂದು ಇದು ಕೊಟ್ಟಿದೆ ಅಂತ ಅವತ್ತಿನ ಅಧಿಕಾರಿಗಳು ಒಂದು ಇದು ಹಾಕಿದ್ದಾರೆ. ಅದರ ಮೇಲೆ ಕರ್ನಾಟಕ ಸರ್ಕಾರದ ಬಗ್ಗೆ ನಮ್ದು ಇದನ್ನ ಅವ್ರು ಹೇಳಿದ್ದಾರೆ, ನಾವು ಇದನ್ನ ಪರಿಶೀಲನೆ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಪರಿಶೀಲನೆ ಮಾಡ್ತೀವಿ ಅಂತ. ನಾವು ವಿ ಆರ್ ಟ್ರೈಂಗ್ ಟು ವರ್ಕ್ ಇಟ್ ಔಟ್ ಅಂತ ಹೇಳಿದ್ದಾರೆ. ನಾವು ಕೇಂದ್ರದಲ್ಲಿ ಏನು ಇದಕ್ಕೆ ಸರಿಯಾಗಿ ಮಾಡಲಿಕ್ಕೆ ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿನ ಹಳದಿ ಮೆಟ್ರೋ ಮಾರ್ಗಕ್ಕೆ ಇದೇ 10ರಂದು ಹಸಿರು ನಿಶಾನೆ ತೋರಲಿದ್ದಾರೆ. ಇದೇ ವೇಳೆ ಮೆಟ್ರೋ 3ನೇ ಹಂತಕ್ಕೂ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಈ ಮೂಲಕ ಬೆಂಗಳೂರು ದಕ್ಷಿಣ ಭಾಗದ ಜನರ ಕನಸು ನನಸಾಗಲಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗಿನ ಮೆಟ್ರೋ ಹಳದಿ ಮಾರ್ಗ ಸುಮಾರು 19.15 ಕಿಲೋಮೀಟರ್ ಉದ್ದವಿದೆ. ಸುಮಾರು 556,099 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಳದಿ ಮಾರ್ಗವನ್ನು ನಿರ್ಮಿಸಲಾಗಿದ್ದು ಇದರಲ್ಲಿ 16 ನಿಲ್ದಾಣಗಳಿವೆ. ಮೆಟ್ರೋ 3ನೇ ಹಂತದ ಯೋಜನೆಗೆ ಶಂಕುಸ್ಥಾಪನೆ ಕೂಡ ನೆರವೇರಿಸಲಿದ್ದು ಈ ಮೆಟ್ರೋ ಫೇಸ್ 3 ಮಾರ್ಗ 44.65 ಕಿಲೋಮೀಟರ್ ಉದ್ದವಿರಲಿದೆ. 15,611 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ನಿರ್ಮಾಣವಾಗಲಿದೆ. ಈ ಮಾರ್ಗದಿಂದ ಸುಮಾರು 8 ಲಕ್ಷ ಪ್ರಯಾಣಿಕರಿಗೆ ಅನುಕೂಲವಾಗಲಿದ್ದು ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಕೇಂದ್ರ ಸರ್ಕಾರದ ಸಂಪೂರ್ಣತಾ ಅಭಿಯಾನದಡಿ ರೂಪಿಸಿದ ಮಾನದಂಡಗಳನ್ನು ಸಮರ್ಪಕವಾಗಿ ಪೂರೈಸಿದ ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತು ಸಿರವಾರ ತಾಲೂಕುಗಳು ಮಹತ್ವಾಕಾಂಕ್ಷಿ ಬ್ಲಾಕ್ ಯೋಜನೆ ಪ್ರಶಸ್ತಿಗೆ ಆಯ್ಕೆಯಾಗಿವೆ. ಕೇಂದ್ರ ಸರ್ಕಾರದ ನೀತಿ ಆಯೋಗ ಅಭಿವೃದ್ಧಿ ಸೂಚ್ಯಂಕಗಳು ಮುಂದುವರೆದಿವೆ ಎಂದು ಗುರುತಿಸಿ ಆ ತಾಲೂಕುಗಳಲ್ಲಿ ಕೃಷಿ, ಅಪೌಷ್ಟಿಕತೆ ನಿವಾರಣೆ, ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ ಸೇವೆ, ಸ್ವಸಹಾಯ ಸಂಘಗಳ ಆರ್ಥಿಕ ಚಟುವಟಿಕೆಗಳನ್ನು ಕೇಂದ್ರ ಸರ್ಕಾರದ ನೀತಿ ಆಯೋಗ ರೂಪಿಸಿದ ಮಾನದಂಡಗಳನ್ನು ಸಮರ್ಪಕವಾಗಿ ಪೂರೈಸಿದ ಕಾರಣ ಮಹತ್ವಾಕಾಂಕ್ಷಿ ತಾಲೂಕುಗಳೆಂದು ಆಯ್ಕೆಯಾಗಿದ್ದ ಸಿರವಾರು ಮತ್ತು ಮಸ್ಕಿ ತಾಲೂಕುಗಳನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಈ ಮಹತ್ವಪೂರ್ಣ ಕಾರ್ಯಕ್ರಮ ನೀತಿ ಆಯೋಗ ರಚಿಸಿದ ಮಾನದಂಡಗಳ ಅನುಸಾರ ಡಿಸೆಂಬರ್ 2024ರಂದು ಕೃಷಿ, ಅಪೌಷ್ಟಿಕ ನಿವಾರಣೆ, ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ ಸೇವೆ, ಸ್ವಸಹಾಯ ಸಂಘಗಳ ಆರ್ಥಿಕ ಚಟುವಟಿಕೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದ ಕಾರಣ ಕೇಂದ್ರ ಸರ್ಕಾರ 1 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನ ಘೋಷಣೆ ಮಾಡಿದೆ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ನೈರುತ್ಯ ರೈಲ್ವೆ ವಿಭಾಗ ಬೆಂಗಳೂರಿನಿಂದ ರಾಜ್ಯದ ವಿವಿಧೆಡೆ ಹಾಗೂ ಹೊರ ರಾಜ್ಯಗಳಿಗೆ ವಿಶೇಷ ರೈಲು ಓಡಿಸಲು ನಿರ್ಧರಿಸಿದೆ. ಬೆಂಗಳೂರು, ಮೈಸೂರು, ಬೀದರ್, ಬೆಳಗಾವಿ, ಹುಬ್ಬಳ್ಳಿ, ವಿಜಯಪುರ ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಿಗೆ ರೈಲುಗಳು ಪ್ರಯಾಣಿಸಲಿವೆ. ಈ ಕುರಿತಂತೆ ಆಕಾಶವಾಣಿಗೆ ನೈರುತ್ಯ ರೈಲ್ವೆ ವಲಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಪ್ರಾಣೇಶ್ ಕೆಆರ್ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಪ್ರಯಾಣಿಕರ ಹೆಚ್ಚಿನ ದಟ್ಟಣೆಯನ್ನು ಸರಿದೂಗಿಸಲು ನೈರುತ್ಯ ರೈಲ್ವೆಯು ಹಲವು ವಿಶೇಷ ರೈಲುಗಳನ್ನು ಓಡಿಸಿದೆ. ರೈಲು ಸಂಖ್ಯೆ 06587 ಯಶವಂತಪುರ ತಾಳಗುಪ್ಪ ವಿಶೇಷ ರೈಲು ಆಗಸ್ಟ್ 8ರಂದು, ರೈಲು ಸಂಖ್ಯೆ 06543 ಯಶವಂತಪುರ ತಾಳಗುಪ್ಪ ವಿಶೇಷ ರೈಲು ಆಗಸ್ಟ್ 14ರಂದು ಸಂಚರಿಸಲಿದೆ. ರೈಲು ಸಂಖ್ಯೆ 06588 ತಾಳಗುಪ್ಪ ಯಶವಂತಪುರ ವಿಶೇಷ ರೈಲು ಆಗಸ್ಟ್ 9ರಂದು, 06544 ತಾಳಗುಪ್ಪ ಯಶವಂತಪುರ ವಿಶೇಷ ರೈಲು ಆಗಸ್ಟ್ 15ರಂದು ಸಂಚರಿಸಲಿದೆ. ರೈಲು ಸಂಖ್ಯೆ 06589 SMVT ಬೆಂಗಳೂರು ವಿಜಯಪುರ ವಿಶೇಷ ರೈಲು ಆಗಸ್ಟ್ 14, ರೈಲು ಸಂಖ್ಯೆ 06590 ಜೇಬ್ರಾ SMVT ಬೆಂಗಳೂರು ವಿಶೇಷ ರೈಲು ಆಗಸ್ಟ್ 17ರಂದು ಸಂಚರಿಸಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ. ಪ್ರತಿದಿನ ನಿಮಗಾಗಿ 7 ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ. 4 ಪ್ರದೇಶ ಸಮಾಚಾರ ಹಾಗೂ 3 ರಾಷ್ಟ್ರೀಯ ವಾರ್ತೆಗಳು. ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ 7:05, 7:35, ಮಧ್ಯಾಹ್ನ 12:01, 2:30, ಸಂಜೆ 6:40 ಹಾಗೂ ರಾತ್ರಿ 7:35ಕ್ಕೆ ವಾರ್ತಾ ಪ್ರಸಾರವನ್ನು ಆಲಿಸಬಹುದು. ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು. ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ವಿಶೇಷ ಮನವಿ ಮೇರೆಗೆ ಬೆಳಗಾವಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಯ ಮರು ಟೆಂಡರ್ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ತಿಳಿಸಿದ್ದಾರೆ. 2023ರ ಫೆಬ್ರವರಿಯಲ್ಲಿ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆ ಬೆಳಗಾವಿ ಜಿಲ್ಲೆಗೆ ಮಂಜೂರಾಗಿದ್ದು, ಆ ಕಟ್ಟಡದ ನಿರ್ಮಾಣಕ್ಕೆ ಸ್ಥಳ ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಸುಮಾರು 2 ವರ್ಷಗಳ ಕಾಲ ವಿಳಂಬ ಮಾಡಿದ ಕಾರಣ ಟೆಂಡರ್ ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರ ಹಿಂತೆಗೆದುಕೊಂಡಿತ್ತು. ದೆಹಲಿಯ ಕೆಂಪುಕೋಟೆಯಲ್ಲಿ ಇದೇ 15ರಂದು ನಡೆಯಲಿರುವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕದ ವಿವಿಧ ಜಿಲ್ಲೆಯ 7 ಜನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ವಿಶೇಷ ಅತಿಥಿಗಳಾಗಿ ಭಾಗವಹಿಸಲು ಆಹ್ವಾನ ನೀಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹುಲಿಗೆಮ್ಮ ಹೊನ್ನಪ್ಪ ನಾಯ್ಕ, ಶೃಂಗೇರಿ ತಾಲೂಕಿನ ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ಗೋಪಾಲ್, ಕೊಡಗು ಜಿಲ್ಲೆಯ ಹುಡುಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಾವೇರಮ್ಮ, ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಷಾ ಕಿರಣ, ತುಮಕೂರು ತಾಲೂಕಿನ ಮಾಡ್ಯಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮೇಶ, ಖಾನಾಪುರ ತಾಲೂಕಿನ ನಂದಗಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲ್ಲಪ್ಪ, ಚಿತ್ತಾಪುರ ತಾಲೂಕಿನ ಕರಡಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾಜ್ ಬೇಗಂ ಅವರಿಗೆ ಆಹ್ವಾನ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಆನೆಗುಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹುಲಿಗೆಮ್ಮೆ ಹೊನ್ನಪ್ಪ ನಾಯ್ಕ ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ಈಗ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಂದ ಕೂಡ ಜನ ತುಂಬಾ ಖುಷಿಪಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನಮ್ಮ ಗ್ರಾಮ ಪಂಚಾಯತ್ನ ಆಯ್ಕೆ ಮಾಡೋದಕ್ಕೆ ಜನಗಳು ತುಂಬಾ ಖುಷಿ ಪಟ್ಟಿರ್ತಾರೆ. ಸರ್, NRC ಇರ್ಬೋದು, LWM ಇರೋದು, ಸ್ವಚ್ಛತೆ ಕುಡಿಯುವ ನೀರು ಮತ್ತೆ ಸ್ವಚ್ಛತೆ ಬಗ್ಗೆ ಸರ್ ಎಲ್ಲ ಕಾಮಗಾರಿಗಳು ಕೂಡ ಮಾಡಿದೆ ಸರ್. ನಮ್ಮನ್ನ ಇಟ್ಟು ಆಯ್ಕೆ ಮಾಡಿದ್ರೆ ಸರ್ ತುಂಬಾ ಖುಷಿ ಆಗ್ತಿದೆ ಸರ್. ನಾವು ಸಾಮಾನ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇದೇ ಮೊದಲ ಬಾರಿಗೆ ನಾವು ಡೆಲ್ಲಿಗೆ ನಿಮಂತ್ರಣ ಮಾಡಿರೋದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇರ್ಬೋದು, ಯುವ ಸರ್ ಇರ್ಬೋದು, ನರೇಂದ್ರ ಮೋದಿ ಸಾಹೇಬರು ಇರ್ಬೋದು, ಎಲ್ಲರಿಗೂ ಕೂಡ ಅವ್ರಿಗೆ ಅಭಿನಂದನೆಗಳು. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ 20ನೇ ಕಂತಿನಲ್ಲಿ ಕೋಲಾರ ಜಿಲ್ಲೆಯ 97,000 ರೈತರಿಗೆ 20 ಕೋಟಿ ರೂಪಾಯಿ ಮೊತ್ತ DBT ಮೂಲಕ ನೇರ ವರ್ಗಾವಣೆಯಾಗಿದೆ ಎಂದು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಶಿವಾನಂದ ಹೊಂಗಲ್ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಪ್ರತಿ ರೈತರಿಗೆ 2,000 ರೂಪಾಯಿಯಂತೆ ರೈತರ ಖಾತೆಗೆ ಹಣ ಜಮೆಯಾಗಿದ್ದು, ಈ ಹಣ ರೈತರು ಕೃಷಿ ಚಟುವಟಿಕೆಗಳು, ಬಿತ್ತನೆ ಕಾರ್ಯ, ಕೃಷಿ ಪರಿಕರಗಳ ಖರೀದಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ವಾಯುಸೇನೆ ಪೈಲಟ್ಗಳಿಗೆ ತರಬೇತಿ ನೀಡಲು ಬಳಸುತ್ತಿದ್ದ 2 ಸೀಟ್ನ HAL HJT-16 ಕಿರಣ್ ಯುದ್ಧ ವಿಮಾನ ಶೀಘ್ರದಲ್ಲೇ ಶಿವಮೊಗ್ಗಕ್ಕೆ ಆಗಮಿಸಲಿದೆ. ಶಿವಮೊಗ್ಗ ಜಿಲ್ಲೆಯ ಯುವಕರಲ್ಲಿ ದೇಶಾಭಿಮಾನ್ಯ ಸೈನ್ಯಕ್ಕೆ ಸೇರಲು ಪ್ರೇರಣೆ ನೀಡುವ ಉದ್ದೇಶದಿಂದ ಈಗಾಗಲೇ ಯುದ್ದ ಟ್ಯಾಂಕರ್ ತಂದು ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ಸ್ಥಾಪಿಸಲಾಗಿದೆ. ಕೇಳುಗರೆ, ನಮ್ಮ ಆಕಾಶವಾಣಿಯ ಎಲ್ಲ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ಆಲಿಸಬಹುದು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹದಾಯಿ ಯೋಜನೆ ಶೀಘ್ರ ಜಾರಿಗೆ ಸರ್ವ ಪ್ರಯತ್ನ, ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ. ಬೆಂಗಳೂರು ಹಳದಿ ಮೆಟ್ರೋ ಮಾರ್ಗಕ್ಕೆ ಇದೇ 10ರಂದು ಪ್ರಧಾನಿಯಿಂದ ಹಸಿರು ನಿಶಾನೆ. ಸಂಪೂರ್ಣತಾ ಅಭಿಯಾನದಡಿ ಮಸ್ಕಿ ಸಿರವಾರ ತಾಲೂಕುಗಳಿಗೆ ಮಹತ್ವಾಕಾಂಕ್ಷಿ ಬ್ಲಾಕ್ ಯೋಜನೆ ಪ್ರಶಸ್ತಿ. ಬೆಳಗಾವಿ ಇಎಸ್ಐ ಆಸ್ಪತ್ರೆ ಮರು ಟೆಂಡರ್ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇದೇ ರಾತ್ರಿ 7:35. ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ? RBI ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎದೆ ಹಾಲಿನ ಮಹತ್ವ. ಈ ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ ಕೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ವಿಜಯಲಕ್ಷ್ಮಿ ಅವರೇ. ನಮಸ್ಕಾರ. ತಾಯಿಯ ಎದೆ ಹಾಲನ್ನ ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ, ಅದು ಅಮೃತಕ್ಕೂ ಮಿಗಿಲಾದ್ದು ಅಂತ ಹೇಳ್ಬೋದು. ಯಾಕೆಂದ್ರೆ ಅಮೃತವನ್ನ ಯಾರು ನೋಡಿಲ್ಲ. ಆದ್ರೆ ಈ ತಾಯಿಯ ಎದೆಹಾಲು ನಮಗೆ ಪ್ರಕೃತಿ ನೀಡಿರುವಂತ ಅನುಪಮವಾದ ಕೊಡುಗೆ ಅಂತ ಹೇಳ್ಬೋದು. ಇದರಿಂದ ಬೆಳವಣಿಗೆ ಹೊಂದುವಂತ ಮಕ್ಕಳಿಗೆ ಒಂದು ದೈಹಿಕವಾಗಿ ಮಾನಸಿಕವಾಗಿ ಅನುಕೂಲಗಳಾಗ್ತವೆ ಅಂತ ತಾವು ಆಹಾರ ತಜ್ಞರು ಮತ್ತೆ ವೈದ್ಯರು ಇವತ್ತು ಹೇಳ್ತಾ ಇದ್ದಾರೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಈ ಎದೆ ಹಾಲಿನ ಮಹತ್ವ ಏನು ಮತ್ತೆ ಇದರಿಂದ ಆಗುವಂತ ಅನುಕೂಲಗಳು ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಮಗುವಿನ ಬೆಳವಣಿಗೆಯಲ್ಲಿ ಈ ತಾಯಿಯ ಹಾಲಿನ ಅವಶ್ಯಕತೆಯನ್ನ ನಮ್ಮ ಪೂರ್ವಜರು ಎಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ರು ಅಂತ ಸ್ವಲ್ಪ ಹೇಳ್ತೀರಾ? ನೀವು ಹೇಳಿದಂಗೆ ತಾಯಿಯ ಹಾಲಿಗಿಂತ ಮಿಗಿಲಾದ ನಿಸರ್ಗದತ್ತ ಪೌಷ್ಟಿಕ ಆಹಾರ ಬೇರೆ ಇಲ್ಲ. ಹಸದಂತ ಮಗುವಿಗೆ ಇದು ತಾಯಿಯಷ್ಟೇ ಅಪ್ಯಾಯಮಾನವಾದ ಶ್ರೀರಕ್ಷೆ. ಪ್ರಾಚೀನ ಕಾಲದಿಂದಲೂ ತಾಯಿಯ ಹಾಲಿನ ಮಹತ್ವವನ್ನ ಎಲ್ಲ ಕಡೆ ಪ್ರತಿಪಾದಿಸಿದ್ದಾರೆ. ಆಯುರ್ವೇದ ಶಾಸ್ತ್ರದಲ್ಲಿ ತಾಯಿ ಹಾಲಿನ ಗುಣ ವಿಶೇಷಗಳನ್ನ ಸರಿಯಾದ ತಂಪಾದ ಹಗುರವಾದ ಮತ್ತು ಉಲ್ಲಾಸದಾಯಕವಾದ ದ್ರವಾಹಾರ ಅಂತ ವರ್ಣಿಸಿದ್ದಾರೆ. ಆಗಿನ ಕಾಲದಲ್ಲಿ ಉಸಿರಾಟವನ್ನ ಸರಾಗಗೊಳಿಸಲಿಕ್ಕಾಗಿ ಮೂಗಿಗೆ ಹಾಕ್ತಾ ಇದ್ರು. ಮತ್ತೆ ಕೆಲವೊಂದು ಕಣ್ಣಿನ ರೋಗಗಳಲ್ಲಿ ಕಣ್ಣುಗಳನ್ನ ಸ್ವಚ್ಛಗೊಳಿಸುವಂತ ಔಷಧಿಯನ್ನಾಗಿ ಕೂಡ ಉಪಯೋಗಿಸ್ತಾ ಇದ್ರು. ಸುಶ್ರುತ ಸಂಹಿತೆ ಪ್ರಕಾರ ಆಕಳ ಹಾಲು ಕೂಡ ತಾಯಿ ಹಾಲಿನಷ್ಟೇ ಪೌಷ್ಟಿಕರ. ಆದ್ರೆ ಏನಾಗಿದೆ, ಆಕಳ ಹಾಲಲ್ಲಿ ಅಧಿಕ ಕೊಬ್ಬಿನಂಶ ಇರೋದ್ರಿಂದ ಅದು ಶಿಶುಗಳಿಗೆ ಸ್ವಲ್ಪ ಜಡ ಆಗುತ್ತೆ. ಎಮ್ಮೆಯ ಹಾಲಂತೂ ಆಕಳ ಹಾಲಿಗಿಂತ ಹೆಚ್ಚು ಕೊಬ್ಬಿನಂಶವನ್ನ ಹೊಂದಿರುತ್ತೆ. ಪ್ರಸಿದ್ಧ ಆಯುರ್ವೇದ ಪಂಡಿತ ವಾಗ್ಭಟ ಮಗುವಿನ ಸಂಪೂರ್ಣ ದೇಹದ ಬೆಳವಣಿಗೆಗಾಗಿ ತಾಯಿ ಹಾಲನ್ನ ಅತ್ಯವಶ್ಯಕವಾಗಿ ಕುಡಿಸಬೇಕು ಅಂತ ಹೇಳಿದ್ದಾರೆ. ತಾಯಿಯ ಹಾಲಿನ ಕೊರತೆಯಾದಲ್ಲಿ ಅಥವಾ ಕುಡಿಸಲಾರದಂತ ಪರಿಸ್ಥಿತಿಗಳಲ್ಲಿ ಆಡಿನ ಹಾಲು ಅಥವಾ ಆಕಳ ಹಾಲನ್ನ ಮಗುವಿಗೆ ಕುಡಿಸಬಹುದು. ಈ ಹಾಲಿಗೆ ಕೆಲವು ಸಸ್ಯಗಳ ತೈಲವನ್ನ ಸೇರಿಸಿ ಅವುಗಳ ಗುಣಮಟ್ಟವನ್ನ ತಾಯಿ ಹಾಲಿನ ಪೋಷಕಾಂಶಗಳ ಜೊತೆ ಸಮನಾಗಿಸಲು ಪ್ರಯತ್ನ ಮಾಡಬಹುದು ಅನ್ನುವುದು ವಾಗ್ಭಟನ ಅಭಿಪ್ರಾಯ. ಈ ಎಲ್ಲ ವಿಷಯಗಳನ್ನ ಗಮನಿಸಿದ್ರೆ ಈಗಿನ ಸಂಶೋಧನೆಗಳಿಂದ ವ್ಯಕ್ತ ಆಗುತ್ತಾ ಇರುವಂತ ತಾಯಿ ಹಾಲಿನ ಮಹತ್ವವನ್ನ ಆಗಿನ ಕಾಲದಲ್ಲೇ ನಮ್ಮ ಆಯುರ್ವೇದ ತಜ್ಞರುಗಳು ಪ್ರಾಜ್ಞರುಗಳು ತಿಳಿದುಕೊಂಡಿದ್ರು. ಆವತ್ತು ಸ್ತನ್ಯಪಾನ ತುಂಬಾ ಪ್ರಚಲಿತವಾಗಿತ್ತು ಅನ್ನೋದು ತಿಳಿದು ಬರುತ್ತೆ. ಈ ತಾಯಿಯ ಹಾಲಿನ ಸೇವನೆಯ ಮಹತ್ವದ ಬಗ್ಗೆ ಮತ್ತೆ ಇದರಿಂದ ಮಗುವಿಗೆ ಆಗುವಂತ ಪ್ರಯೋಜನಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀರಾ? ತಾಯಿ ಹಾಲು ಮಗುವಿಗೆ ಅತ್ಯಂತ ಪೌಷ್ಟಿಕ ಆಹಾರ. ಇದರಲ್ಲಿ ರೋಗ ನಿರೋಧಕ ಗುಣಗಳು ಸಾಕಷ್ಟಿವೆ. ಇದಲ್ಲದೆ ತಾಯಿ ಹಾಲು ಅಥವಾ ಸ್ತನ್ಯಪಾನ ತಾಯಿ ಮತ್ತು ಮಗುವಿನ ನಡುವಿನ ಭಾವನಾತ್ಮಕ ಸಂಬಂಧವನ್ನು ಕೂಡ ಬಲಗೊಳಿಸುತ್ತೆ. ಮೊದಲಿಗೆ ತಾಯಿ ಹಾಲಿನ ಪೌಷ್ಟಿಕ ಮೌಲ್ಯವನ್ನು ಗಮನಿಸೋಣ. ಈಗ ತಾಯಿ ಹಾಲಲ್ಲಿರುವಂತಹ ಪೋಷಕಾಂಶಗಳನ್ನ ಮತ್ತೆ ಆಕಳ ಹಾಲಲ್ಲಿರುವಂತಹ ಪೋಷಕಾಂಶಗಳನ್ನ ಒಂದು ತುಲನೆ ಮಾಡಿ ನೋಡಿದ್ರೆ ತಾಯಿ ಹಾಲಲ್ಲಿ ಈ ಶಕ್ತಿ ಅನ್ನುವಂತಹದ್ದು 65 ಕ್ಯಾಲೋರೀಸ್ಗಳಿರುತ್ತೆ. ಅದೇ ಆಕಳ ಹಾಲಲ್ಲಿ 67 ಕ್ಯಾಲೋರೀಸ್ಗಳು. ಅಂದ್ರೆ ಅಂತ ಏನು ವ್ಯತ್ಯಾಸ ಇಲ್ಲ ಈ ಶಕ್ತಿಯಲ್ಲಿ. ಪ್ರೋಟೀನ್ ಅಥವಾ ಸಸಾರಜನಕ ಅನ್ನೋದು ತಾಯಿ ಹಾಲಲ್ಲಿ 1.1 ಗ್ರಾಮ್ಸ್ಗಳಿರ್ತವೆ, ಆಕಳ ಹಾಲಲ್ಲಿ 3.2 ಗ್ರಾಮ್ಗಳಷ್ಟು ಇರ್ತವೆ. ಅಂದ್ರೆ ಆಕಳ ಹಾಲಲ್ಲಿ ಪ್ರೋಟೀನ್ ಜಾಸ್ತಿ ಇದೆ, ಹೀಗಾಗಿ ಆಕಳ ಹಾಲು ಅಷ್ಟು ಬೇಗ ಜೀರ್ಣ ಆಗೋದಿಲ್ಲ. ಇನ್ನು ಪಿಷ್ಟ, ಇದು 7.4 ಗ್ರಾಮ್ಗಳಿದ್ರೆ ತಾಯಿ ಹಾಲಲ್ಲಿ, ಆಕಳ ಹಾಲಲ್ಲಿ ಕೇವಲ 4.4 ಇದೆ. ಸೊ ಪಿಷ್ಟ ಅನ್ನೋದು ತಾಯಿ ಹಾಲಲ್ಲಿ ಜಾಸ್ತಿ. ಅಂದ್ರೆ ಇದು ಪ್ರತಿ 100 ಗ್ರಾಂ ಹಾಲಲ್ಲಿ. ಸುಣ್ಣದ ಅಂಶ 28 ಮಿಲಿಗ್ರಾಮ್ಗಳು ತಾಯಿ ಹಾಲಲ್ಲಿ, ಆಕಳ ಹಾಲಲ್ಲಿ 120 ಮಿಲಿಗ್ರಾಮ್ಗಳು. ಆಮೇಲೆ ಕ್ಯಾರೋಟಿನ್ ಅಥವಾ ಇದನ್ನ ಜೀವಸತ್ವ ಎ ಅಂತಾನು ಹೇಳ್ತೀವಿ, ಇದು ಮೈಕ್ರೋಗ್ರಾಮ್ಸ್ಗಳಲ್ಲಿ ಹೇಳ್ತಾರೆ. ಇದು ತಾಯಿ ಹಾಲಲ್ಲಿ 137 ಇದೆ, ಆಕಳ ಹಾಲಲ್ಲಿ 174 ಇದೆ. ಇನ್ನು ಜೀವಸತ್ವ ಸಿಗ್ ಬಂದ್ರೆ ತಾಯಿ ಹಾಲಲ್ಲಿ 3 ಮಿಲಿಗ್ರಾಮ್ಗಳಿದ್ರೆ ಆಕಳ ಹಾಲಲ್ಲಿ 2 ಮಿಲಿಗ್ರಾಮ್ಗಳು ಮಾತ್ರ ಇರುತ್ತೆ. ಹೀಗೆ ತಾಯಿ ಹಾಲು ಆಕಳ ಹಾಲಿಗಿಂತ ಹೆಚ್ಚು ಸಿಹಿ. ಯಾಕಂದ್ರೆ ಈ ಮೊದಲೇ ನೋಡಿದ್ವಿ ನಾವು ತಾಯಿ ಹಾಲಲ್ಲಿ ಲ್ಯಾಕ್ಟೋಸ್ ಅಥವಾ ಪಿಷ್ಟದ ಅಂಶ ಹೆಚ್ಚಿರುತ್ತೆ. ಈ ಲ್ಯಾಕ್ಟೋಸ್ ಅಂಶ ಇರೋದ್ರಿಂದ ಹಾಲಲ್ಲಿರುವಂತ ಸುಣ್ಣ ಅಥವಾ ಕ್ಯಾಲ್ಸಿಯಂ ಅಂಶ ದೇಹಕ್ಕೆ ಸರಿಯಾಗಿ ಲಭ್ಯ ಆಗೋಕೆ ಅನುಕೂಲವಾಗುತ್ತೆ. ಇದು ಆಕಳ ಹಾಲಲ್ಲಿ ಅಷ್ಟು ಇರೋದಿಲ್ಲ. ಇನ್ನು ತಾಯಿ ಹಾಲಲ್ಲಿರುವಂತಹ ಪ್ರೋಟೀನ್ ಅಂಶ ಸುಲಭವಾಗಿ ಜೀರ್ಣವಾಗುತ್ತೆ, ಇದರಿಂದ ಅಲರ್ಜಿಗಳಾಗೋದು ಬಹಳ ಕಮ್ಮಿ. ಅದೇ ಆಕಳ ಹಾಲಲ್ಲಿ ಈ ಅಲರ್ಜಿಗಳಾಗೋ ಸಾಧ್ಯತೆಗಳು ಜಾಸ್ತಿ. ಇನ್ನೇನಾಗಿದೆ, ತಾಯಿ ಹಾಲಲ್ಲಿರುವಂತ ಪ್ರೋಟೀನ್ ಅಲ್ಲಿ ಕೆಲವೊಂದು ಅವಶ್ಯಕ ಅಮಿನೋ ಆಮ್ಲಗಳೇನಿವೆ, ಇವು ಮಗುವಿನ ಮಿದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ತಾಯಿ ಹಾಲಲ್ಲಿ ಕೊಬ್ಬಿನ ಅಂಶ ಏನಿದೆ ಅದು ಕೂಡ ಅವಶ್ಯಕವಾಗಿರುವಂತ ಕೆಲವೊಂದು ಫ್ಯಾಟಿ ಆಮ್ಲಗಳನ್ನ ಹೊಂದಿರೋದ್ರಿಂದ ಇದೂ ಸಹ ಮಗುವಿನ ಮಿದುಳಿನ ಬೆಳವಣಿಗೆಗೆ ಬೇಕು. ತಾಯಿ ಹಾಲಲ್ಲಿರುವಂತಹ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶ ಆಕಳ ಹಾಲಿಗೆ ಹೋಲಿಸಿದ್ರೆ ಪ್ರಮಾಣ ಕಮ್ಮಿ, ಇದನ್ನ ನಾವು ನೋಡಿದೀವಿ ಈಗ. ಆದ್ರೆ ತಾಯಿ ಹಾಲಲ್ಲಿರುವಂತಹ ಲ್ಯಾಕ್ಟೋಸ್ ಅಂಶ ಇರುವಷ್ಟು ಕ್ಯಾಲ್ಸಿಯಂ ಅನ್ನ ದೇಹಗತ ಮಾಡಲಿಕ್ಕೆ ಸಹಾಯ ಮಾಡಿರೋದ್ರಿಂದ ಅನುಕೂಲವೇ ಇದು. ಮತ್ತೆ ತಾಯಿ ಹಾಲಲ್ಲಿ ಕಬ್ಬಿಣಾಂಶ ಅನ್ನೋದು ಇರೋದಿಲ್ಲ. ಆದ್ರೆ ಏನಾಗಿದೆ, ಹುಟ್ಟಿದ 6 ತಿಂಗಳವರೆಗೂ ಮಗುವಿಗೆ ಕಬ್ಬಿಣಾಂಶದ ಅವಶ್ಯಕತೆನೇ ಇಲ್ಲ. ಮಗು ತಾಯಿ ಗರ್ಭದಲ್ಲಿರುವಾಗಲೇ 6 ತಿಂಗಳಿಗಾಗುವಷ್ಟು ಕಬ್ಬಿಣಾಂಶವನ್ನ ಅದು ಸಂಗ್ರಹ ಮಾಡಿ ಹುಟ್ಕೊಂಡಿರುತ್ತೆ ಪಿತ್ತಜನಕಾಂಗದಲ್ಲಿ. ಆಮೇಲೆ ತಾಯಿ ಹಾಲು ಎಲ್ಲ ಜೀವಸತ್ವಗಳಿಂದ ಸಮೃದ್ಧ. ತಾಯಿ ಹಾಲು ಕುಡಿಯುವಂತಹ ಮಗುವಿಗೆ ಹೊರಗೆ ನೀರು ಕುಡಿಸುವಂತ ಅವಶ್ಯಕತೆ ಇರೋದೇ ಇಲ್ಲ. ಇನ್ನು ತಾಯಿ ಹಾಲು ಮಗುವಿನ ಬೆಳವಣಿಗೆಗೆ ಬೇಕಾದಂತ ಎಲ್ಲ ಹಾರ್ಮೋನುಗಳನ್ನ ಅಂದ್ರೆ ಥೈರಾಕ್ಸಿನ್ ಇರ್ಬೋದು, ಕ್ಯಾಲ್ಸಿಟೋನ್, ಆಕ್ಸಿಟೋಸಿನ್, ಗ್ರೋತ್ ಹಾರ್ಮೋನ್, ಇನ್ಸುಲಿನ್, ಪ್ರೊಲಾಕ್ಸಿನ್, ಕಾರ್ಟಿಕೋಸ್ಟಿರಾಯ್ಡ್ ಮುಂತಾದ ಎಲ್ಲ ಹಾರ್ಮೋನುಗಳನ್ನ ಒಳಗೊಂಡಿರುತ್ತೆ. ಹೀಗಾಗಿ ಮಗು ಚೆನ್ನಾಗಿ ಬೆಳ್ಕೊಂಡು ಬರುತ್ತೆ. ಮತ್ತೆ ರೋಗ ನಿರೋಧಕ ಗುಣವನ್ನು ಕೂಡ ಇದು ದಯಪಾಲಿಸುತ್ತೆ ಮಗುವಿಗೆ. ಹೌದೌದು. ಈ ಒಂದು ಗುಣವಿಶೇಷಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆಯ್ತು. ಪ್ರಸವದ ನಂತರ 3-4 ದಿನಗಳವರೆಗೆ ಸ್ರವಿಸುವಂತ ಮಾಸಲು ಹಳದಿ ಬಣ್ಣದ ಪ್ರಾಥಮಿಕ ಹಾಲು ಅಂತ ಕರಿತೇವೆ, ಕೆಲವೊಂದ್ಸರಿ ಕೊಲೆಸ್ಟ್ರಾಮ್ ಅಂತಾನು ಕರಿತೇವೆ. ಇದು ಪ್ರಕೃತಿ ಸಿದ್ಧವಾದ ರೋಗ ಪ್ರತಿಬಂಧಕ ಪೋಷಕಾಂಶಗಳ ಗಣಿ. ಇದನ್ನ ನಮ್ಮಲ್ಲಿ ಕೆಲವರು ಅಶುದ್ಧ ಅಂತ, ಅಪಚನ ಅಂತ ಹೀಗೆಲ್ಲ ಭಾವಿಸಿಬಿಟ್ಟು ಮಗುಗೆ ಕೊಡೋದಿಲ್ಲ. ಹೀಗ್ ಮಾಡೋದ್ರಿಂದ ಮಗುವನ್ನ ಪ್ರಕೃತಿ ನೀಡಿದ ವರದಾನದಿಂದ ವಂಚಿತರನ್ನಾಗಿ ಮಾಡಿದಂತಾಗುತ್ತೆ. ಯಾಕಂದ್ರೆ ಈ ರೋಗ ಪ್ರತಿಬಂಧಕ ಪೋಷಕಾಂಶಗಳು ಕೊಲೆಸ್ಟ್ರಾಮ್ ಅಲ್ಲಿ ಜಾಸ್ತಿ ಇದೆ. ಯಾವ್ದಂದ್ರೆ ಮೈಕ್ರೋಫೇಜಸ್ ಅಂತ ಇರುತ್ತೆ, ಬಿಳಿ ರಕ್ತ ಕಣಗಳಿದೆ, ಲ್ಯಾಕ್ಟೋಫೆರಿನ್ ಇದೆ, ಇಮ್ಯುನೋಗ್ಲೋಬ್ಯುಲಿನ್ ಇದೆ, ಲ್ಯಾಕ್ಟೋಬ್ಯಾಸಿಲಸ್ ಬೈಫಿಡಸ್ ಘಟಕಗಳಿವೆ. ಇವೆಲ್ಲ ಮಗುವನ್ನ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತವೆ. ಇವು ಕೊಲೆಸ್ಟ್ರಾಮ್ ಅಲ್ಲೂ ಇದೆ, ಆ ನಂತರ ಸ್ರವಿಸುವಂತ ಮಾಮೂಲು ಹಾಲಲ್ಲೂ ಇರುತ್ತೆ. ಆದ್ರೆ ಕೊಲೆಸ್ಟ್ರಾಮ್ ಅಲ್ಲಿ ಜಾಸ್ತಿ ಇರುತ್ತೆ, ಆ ನಂತರ ಸ್ರವಿಸುವಂತ ಮಾಮೂಲು ಹಾಲಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಹೀಗೆ ತಾಯಿ ಹಾಲು ಮಗುವನ್ನ ಎಲ್ಲ ರೋಗಗಳಿಂದ ರಕ್ಷಣೆ ಮಾಡುತ್ತೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ತಾಯಿ ಹಾಲನ್ನ ಕುಡಿಯುವಂತ ಮಕ್ಕಳನ್ನ ಹೊಟ್ಟೆ ಸಂಬಂಧಿತ ರೋಗಗಳು, ಶ್ವಾಸಕೋಶದ ಸೋಂಕು, ಅಲರ್ಜಿ ಇತ್ಯಾದಿಗಳು ಹೆಚ್ಚಾಗಿ ಬಾಧಿಸೋದಿಲ್ಲ. ಇನ್ನು ಸ್ವೀಡನ್ ವಿಜ್ಞಾನಿಗಳ ಸಂಶೋಧನೆಗಳ ಪ್ರಕಾರ ತಾಯಿ ಹಾಲಲ್ಲಿ ಕ್ಯಾನ್ಸರ್ ನಿರೋಧಕ ಅಂಶಗಳು ಕೂಡ ಇರುವುದರಿಂದ ಮಕ್ಕಳು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಕಡಿಮೆ ಅಂತ ಹೇಳಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ತಾಯಿ ಹಾಲು ಸೇವಿಸದೇ ಇರುವಂತಹ ಮಗು ಅತಿಸಾರ ಬಳಲಿಕೆಯಿಂದ ತುತ್ತಾಗುವಂತಹ ಸಾಧ್ಯತೆ ತಾಯಿ ಹಾಲು ಸೇವಿಸುವಂತಹ ಮಕ್ಕಳಿಗೆ ಹೋಲಿಸಿದ್ರೆ 14 ಪಟ್ಟು ಜಾಸ್ತಿಯಂತೆ. ಇನ್ನು ಈ ಮಾನಸಿಕ ಅಥವಾ ಭಾವನಾತ್ಮಕ ಪ್ರಯೋಜನಗಳು ಅಂತ ನಾವು ಕೇಳ್ತೀವಿ, ಇವು ಯಾವ್ಯಾವು ಅಂತೀರ? ಸ್ತನ್ಯಪಾನದಿಂದ ತಾಯಿ ಮತ್ತು ಮಗುವಿನ ನಡುವೆ ಭಾವನಾತ್ಮಕ ಸಂಬಂಧ ಬಹಳ ಪ್ರಬಲವಾಗಿ ಹೆಣೆದುಕೊಳ್ಳುತ್ತೆ. ಇದು ಬೇಕು. ಆದರೆ ಈ ಸಂಬಂಧ ಬೆಳಿಲಿಕ್ಕೆ ತಾಯಿ ಹಾಲು ಕುಡಿಸುವಾಗ ಶಾಂತ ಚಿತ್ತವಾಗಿರಬೇಕು, ಯಾವುದೇ ಉದ್ವೇಗಕ್ಕೆ ಒಳಗಾಗಬಾರದು. ಆಗ ಅದು ಹಾಲು ಸ್ರವಿಸಲಿಕ್ಕೆ ಸಹಾಯ ಮಾಡುತ್ತದೆ. ಅಂದ್ರೆ ಇನ್ನುಳಿದಂತ ಲಾಭಗಳೇನು ಅಂತೀರ? ಇನ್ನುಳಿದ ಲಾಭಗಳಂದ್ರೆ ತಾಯಿ ಹಾಲನ್ನ ಪಡೀಲಿಕ್ಕೆ ಯಾವುದೇ ಖರ್ಚು ಮಾಡೋ ಪ್ರಮೇಯ ಇಲ್ಲ ನೋಡಿ. ಏನ್ ಮಾಡ್ಬೇಕಂದ್ರೆ ತಾಯಿ ಸಮತೋಲನ ಆಹಾರ ಸೇವಿಸಬೇಕು, ಅವಳ ಪೋಷಣಾ ಮಟ್ಟ ಸರಿಯಾಗಿರುವಂತೆ ನೋಡ್ಕೋಬೇಕು. ಅದೇ ಮಾರುಕಟ್ಟೆಯಲ್ಲಿ ದೊರೆಯುವಂತ ಈ ನಾನಾ ಬಗೆಯ ಶಿಶು ಆಹಾರಗಳೇನಿವೆ ಅವು ಬಹಳ ದುಬಾರಿ. ಮತ್ತೆ ಈ ಹಾಲುಣಿಸುವಿಕೆಯಿಂದ ತಾಯಿಗೂ ಬೇಕಾದಷ್ಟು ಲಾಭಗಳಿದೆ. ಸ್ತನ್ಯಪಾನ ಮಾಡಿಸೋದ್ರಿಂದ ಮತ್ತೆ ಗರ್ಭ ಧರಿಸುವಂತ ಪ್ರಕ್ರಿಯೆ ತಾನಾಗೇ ಮುಂದೂಡಲ್ಪಡುತ್ತೆ. ಮತ್ತೆ ಈ ಗರ್ಭಕೋಶ ಸಂಪೂರ್ಣವಾಗಿ ತನ್ನ ಯಥಾಸ್ಥಿತಿಗೆ ಮರಳಲಿಕ್ಕೆ ಅದು ಸಹಾಯ ಮಾಡ್ತದೆ, ರಕ್ತಸ್ರಾವವನ್ನ ನಿಲ್ಲಿಸುತ್ತೆ. ಇಷ್ಟೇ ಅಲ್ಲ, ತಾಯಿ ಏನ್ ದಪ್ಪಗಾಗಿರ್ತಾಳೆ ಗರ್ಭಿಣಿ ಇರುವಾಗ, ಅವಳ ಮೊದಲಿನ ದೇಹದ ಗಾತ್ರಕ್ಕೆ ವಾಪಸ್ ಅವಳು ಹೋಗ್ಲಿಕ್ಕೆ ಕೂಡ ಈ ಸ್ತನ್ಯಪಾನ ಅವಳಿಗೆ ಸಹಾಯ ಮಾಡುತ್ತೆ. ತಾಯಿಯ ಹಾಲಿನ ವಿವಿಧ ವಿಶೇಷತೆಗಳನ್ನ ತಾವು ತಿಳಿಸ್ಕೊಟ್ರಿ, ಮತ್ತೆ ಈ ಎದೆ ಹಾಲನ್ನ ಕೊಡೋದ್ರಿಂದ ಆಗುವಂತ ಅನುಕೂಲಗಳ ಬಗ್ಗೆ ಕೂಡ ತಾವು ತಿಳಿಸ್ಕೊಟ್ರಿ. ಇನ್ನೊಂದು ಬಿಟ್ಕೊಂಡು ಇನ್ನು ಏನಾದ್ರು ಈ ತಾಯಿಯ ಹಾಲಿನ ವಿಶೇಷತೆಗಳು ಏನಾದ್ರೂ ಇದಾವೆ? ಹೌದೌದು. ಇನ್ನೇನಂದ್ರೆ ಈ ತಾಯಿ ಹಾಲು ಕುಡಿಯೋದ್ರಿಂದ ಮಗುವಿಗೆ ಹಲ್ಲುಗಳು ಸರಿಯಾದ ಬೆಳವಣಿಗೆ ಆಗುತ್ತೆ. ಆಮೇಲೆ ಮಗುವಿಗೆ ಅವಶ್ಯಕತೆ ಇರುವಷ್ಟು ಮಾತ್ರ ಹಾಲಿನ ಪೂರೈಕೆ ಸಾಧ್ಯ ಈ ಸ್ತನ್ಯಪಾನದಲ್ಲಿ. ಅದೇ ಬಾಟಲಿ ಹಾಲು ಕುಡಿಸೋದ್ರಿಂದ ಕೆಲವೊಮ್ಮೆ ನಾವು ಹಾಲು ಕುಡಿಸೋದು ಜಾಸ್ತಿ ಆಗಿ ಅಜೀರ್ಣ ಆಗಬಹುದು, ಕೆಲವೊಮ್ಮೆ ಕಮ್ಮಿ ಆಗಲೂಬಹುದು. ಇನ್ನು ತಾಯಿ ಹಾಲು ತಾಜಾ ಯಾವಾಗ್ಲೂ, ಮತ್ತೆ ಮಗುವಿಗೆ ಬೇಕಾದಂತ ಉಷ್ಣತೆಯಲ್ಲಿ ಅದು ಸ್ರವಿಸಲ್ಪಡುತ್ತದೆ. ಕೆಲವೊಮ್ಮೆ ಮಗುವಿಗೆ ಅತಿಸಾರ ಆದಾಗ ಕೂಡ ಈ ಸ್ತನ್ಯಪಾನವನ್ನ ಮುಂದುವರೆಸಬಹುದು. ಈ ತಾಯಿಯ ಹಾಲಲ್ಲಿ ಕಲಬೆರಕೆ ಮಾಡೋಕೆ ಸಾಧ್ಯತೆನೇ ಇಲ್ಲ. ಇನ್ನೇನಂದ್ರೆ ಹಾಲು ಕುಡಿಸುವಂತ ಮಹಿಳೆಯರಲ್ಲಿ ಈ ಸ್ತನ ಕ್ಯಾನ್ಸರ್ ಅಂತ ಏನಿರುತ್ತೆ ಅದು ಈ ಹಾಲು ಕುಡಿಸದೇ ಇರುವಂತಹ ಮಹಿಳೆಯರಿಗಿಂತ ಬಹಳ ಕಡಿಮೆ. ಆಮೇಲೆ ತಾಯಿ ಹಾಲು ಕುಡಿದಂತ ಮಕ್ಕಳು ಬಾಟಲಿ ಹಾಲು ಕುಡಿದು ಬೆಳೆದ ಮಕ್ಕಳಿಗಿಂತ ಬುದ್ಧಿವಂತರಿರ್ತಾರೆ, ಅಂದ್ರೆ ಅವರ ಐಕ್ಯೂ ಜಾಸ್ತಿ ಇರುತ್ತೆ ಅನ್ನೋದು ಸಾಬೀತಾಗಿದೆ. ಇನ್ನ ಒಂದು ಎಲ್ಲರಿಗೂ ಕುತೂಹಲ ಹುಟ್ಟಿಸುವಂತ ವಿಷಯ ಅಂದ್ರೆ ಈ ತಾಯಿಯ ಹಾಲು ಯಾವ ರೀತಿ ಬರುತ್ತೆ ಅನ್ನೋದು, ಅದು ಶ್ರವಿಸುವಂತ ಪ್ರಕ್ರಿಯೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರ? ಪ್ರಸವದ ನಂತರ ಮಗು ಏನ್ ಚೀಪುತ್ತೆ ಆಗ ನರಗಳ ಮೂಲಕ ತಾಯಿ ಮಿದುಳಿಗೆ ಸಂದೇಶ ತಲುಪಿ ಹಾಲು ಉತ್ಪಾದನೆಗೆ ಅವಶ್ಯವಿರುವಂತಹ ಹಾರ್ಮೋನುಗಳು ಸ್ರವಿಸಲ್ಪಡ್ತವೆ. ಇದರಿಂದ ಸ್ತನಗಳಲ್ಲಿ ಹಾಲು ಉತ್ಪತ್ತಿಯಾಗಿ ಮಗುವಿನ ಬಾಯಿಗೆ ಹೋಗುತ್ತೆ. ಈ ಪ್ರಕ್ರಿಯೆ ಸರಿಯಾಗಿ ಆಗಬೇಕು ಅಂದ್ರೆ ತಾಯಿ ಯಾವುದೇ ಮನೋವ್ಯಥೆ ಉದ್ವೇಗಗಳಿಲ್ಲದೆ ಶಾಂತವಾಗಿರೋದು, ಸಂತೋಷವಾಗಿರೋದು ಅತಿ ಮುಖ್ಯ. ಹಾಲುಣಿಸುವಂತ ತಾಯಂದಿರು ಈ ಮದ್ಯಪಾನ, ಧೂಮಪಾನ ಈ ರೀತಿಯ ಕೆಟ್ಟ ಹವ್ಯಾಸಗಳಿಂದ ದೂರ ಇರೋದು ಕೂಡ ಅತೀ ಮುಖ್ಯ. ವೈದ್ಯರ ಸಲಹೆ ಇಲ್ಲದೆ ಹಾಲುಣಿಸುವಂತ ತಾಯಂದಿರು ಯಾವುದೇ ಮಾತ್ರೆಗಳನ್ನ ಸೇವಿಸಬಾರದು. ಹಾಗಂತ ಅವರು ಸಮತೋಲನ ಆಹಾರವನ್ನ ತಗೋಬೇಕು. ಧಾರಾಳವಾಗಿ ಹಸಿರು ಸೊಪ್ಪುಗಳನ್ನ ಪ್ರತಿನಿತ್ಯ ಅವರ ಆಹಾರದಲ್ಲಿ ಬಳಸಬೇಕು. ದಿನಕ್ಕೆ ಸುಮಾರು 150 ಗ್ರಾಂಗಳಷ್ಟು ಹಸಿರು ಸೊಪ್ಪುಗಳನ್ನ ಅವರು ತಗೋಬೇಕು. ಇದರಿಂದ ಹಾಲು ಚೆನ್ನಾಗಾಗಿ ಮಗುವಿಗೆ ಯಾವುದೇ ಹಾಲಿನ ಕೊರತೆ ಆಗೋದಿಲ್ಲ. ಆದ್ರೆ ಈ ಕೆಲವೊಂದು ಮಹಿಳೆಯರಲ್ಲಿ HIV ಸೋಂಕು ಇರುವಂತವರು ಮಾತ್ರ ಅಷ್ಟು ಸುಲಭವಾಗಿ ಹಾಲು ಕುಡಿಸಬಾರದು. ಈ ಬಗ್ಗೆ ಅವರು ವೈದ್ಯರನ್ನ ಸಂಪರ್ಕಿಸಬೇಕು. ಇನ್ನೊಂದು ಇಲ್ಲಿ ಪ್ರಶ್ನೆ ಬರುತ್ತೆ, ದಿನಕ್ಕೆ ಎಷ್ಟು ಸಾರಿ ಈ ಎದೆ ಹಾಲನ್ನ ಕುಡಿಸಬೇಕು ಅಂತಂದು, ಮತ್ತೆ ಮಗುವಿನ ಎಷ್ಟು ವಯಸ್ಸಿನವರೆಗೆ ಇದನ್ನ ಕುಡಿಸಬೇಕು ಅಂತಂದು ತಾವು ಏನ್ ಹೇಳೋದಕ್ಕೆ ಬಯಸ್ತೀರಿ? ಇದಕ್ಕೆ ಮಗು ಕೇಳಿದಾಗಲೆಲ್ಲ ಹಾಲು ಕುಡಿಸಬೇಕು. ಸುಮಾರಾಗಿ ಪ್ರತಿ 2-3 ಗಂಟೆಗಳಿಗೊಮ್ಮೆ ಹಾಲು ಕುಡಿಸೋದು ಹಾಲಿನ ಉತ್ಪಾದನೆಗೆ ಸಹಾಯಕಾರಿ. ಇನ್ನು ರಾತ್ರಿ ಸಮಯದಲ್ಲಿ ಮಗು ಕೇಳಿದ್ರೆ ಖಂಡಿತವಾಗಿ ಹಾಲು ಕುಡಿಸಬಹುದು. ಸಹಜ ಹೆರಿಗೆ ಆದ ಪಕ್ಷದಲ್ಲಿ ಪ್ರಸವದ 1/2 ಗಂಟೆ ಒಳಗೆ, ಇಲ್ಲವೇ ಶಸ್ತ್ರಚಿಕಿತ್ಸೆ ಆಗಿದ್ದಲ್ಲಿ 4 ಗಂಟೆ ಒಳಗೆ ಮಗುವನ್ನ ತಾಯಿಯ ಎದೆಯ ಬಳಿ ತರುವುದು ಅತ್ಯಂತ ಅವಶ್ಯ. ಹುಟ್ಟಿದ ತಕ್ಷಣ ಹಸುಳೆಗಳಲ್ಲಿ ಈ ಚೀಪುವ ಪ್ರಕ್ರಿಯೆ ತುಂಬಾ ಚುರುಕಾಗಿರುತ್ತೆ. ಅದು ಬಿಟ್ಟು ನೀರು, ಜೇನುತುಪ್ಪ, ಇನ್ ಕೆಲವರು ಗ್ಲುಕೋಸ್ ನೀರು ಹೀಗೆಲ್ಲ ಕೊಟ್ಬಿಡ್ತಾರೆ. ಆತರ ಕುಡಿಸಿದ್ರೆ ಮಗುವಿಗೆ ಹೊಟ್ಟೆ ತುಂಬದಂಗಾಗಿ ಆ ಚೀಪುವ ಪ್ರಕ್ರಿಯೆ ಕಮ್ಮಿ ಆಗುತ್ತೆ. ಆದ್ರಿಂದ ಇದನ್ನ ಮಾಡಬಾರದು. ಮತ್ತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವು ಕೇಳ್ತಾ ಇರ್ತೀವಿ ತಾಯಿಗೆ ಹಾಲು ಆಗ್ತಾ ಇಲ್ಲ ಅಂತ. ಈ ರೀತಿ ಆದಾಗ ಏನ್ ಮಾಡಬಹುದು ಅಂತೀರ? ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ತಾಯಿ ಅಸ್ವಸ್ಥಳಾದಾಗ ಆಡಿನ ಹಾಲು ಅಥವಾ ಹಸುವಿನ ಹಾಲನ್ನ ಕೊಂಚ ಕುದಿಸಿ ಆರಿಸಿದ ನೀರಿಗೆ ಬೆರೆಸಿ ಕುಡಿಸಬಹುದು. ಈ ತರ ಪರಿಸ್ಥಿತಿಯಲ್ಲಿ ಬಾಟ್ಲಿಯಲ್ಲಿ ಚೀಪುವಂತೆ ಮಾತ್ರ ಮಾಡಬಾರದು, ಇದು ಒಳ್ಳೇದಲ್ಲ. ಅದ್ರ ಬದಲು ಶುದ್ಧವಾದ ಸ್ಟೀಲ್ ಬಾಟಲು ಹಾಗೂ ಚಮಚದಿಂದ ಹಾಲು ಕುಡಿಸೋದು ಮಗುವಿನ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೇದು. ಇನ್ನು ಮಾರುಕಟ್ಟೆಯಲ್ಲಿ ದೊರೆಯುವಂತ ಕೆಲವು ಶಿಶು ಆಹಾರಗಳು ತಮ್ಮ ಈ ಜಾಹೀರಾತು ನೀಡುವಂತ ಭರಾಟೆಯಲ್ಲಿ ತಾಯಿ ಹಾಲಿನ ಮಹತ್ವವನ್ನ ಕಡೆಗಾಣಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಹೆಚ್ಚುತ್ತಿರುವ ಬೆಲೆಗಳಿಂದಾಗಿ ಮಹಿಳೆ ಮನೆಯ ಹೊರಗಡೆ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ. ಈ ಎಲ್ಲಾ ಕಾರಣಗಳು ಸ್ತನ್ಯಪಾನವನ್ನ ಕಡಿಮೆಗೊಳಿಸುವಂತ ಮತ್ತೆ ಬಾಟಲಿ ಹಾಲನ್ನ ಜಾಸ್ತಿ ಮಾಡುವಂತ ವಾತಾವರಣವನ್ನ ಸೃಷ್ಟಿಸ್ತಾ ಇರುವುದು ನಿಜಕ್ಕೂ ವಿಷಾದಕರ. ಇಷ್ಟೊಂದು ಪ್ರಾಮುಖ್ಯತೆಯನ್ನ ಪಡೆದಿರುವಂತ ಈ ತಾಯಿಯ ಎದೆ ಹಾಲಿನ ಮಹತ್ವವನ್ನ ಜನರಿಗೆ ತಿಳಿಸ್ಕೊಡೋದಕ್ಕೆ ಈ ನಾಗರಿಕ ಸಮಾಜ ಎಷ್ಟು ಮಟ್ಟಿಗೆ ಪ್ರಯತ್ನ ಪಟ್ಟಿದೆ ಅಂತೀರ? ಯೂನಿಸೆಫ್ನ ಅಂಕಿಅಂಶಗಳ ಪ್ರಕಾರ ಜಗತ್ತಿನಾದ್ಯಂತ ಸುಮಾರು 4,000 ಶಿಶುಗಳು ತಾಯಿ ಹಾಲಿನ ಸೇವನೆಯಿಂದ ವಂಚಿತರಾಗಿ ಸಾವನ್ನಪ್ತಾ ಇದ್ದಾರಂತೆ. ಇದಕ್ಕೆ ಮುಖ್ಯವಾದ ಕಾರಣ ತಾಯಂದಿರ ಅಜ್ಞಾನ ಎಂದು ಯೂನಿಸೆಫ್ ಕಳವಳ ವ್ಯಕ್ತಪಡಿಸಿದೆ. 1992ರಲ್ಲಿ ಭಾರತ ಸರ್ಕಾರ ಶಿಶು ಆಹಾರಗಳ ಮತ್ತು ಹಾಲಿನ ಬಾಟಲಿಗಳ ವಾಣಿಜ್ಯ ಮಟ್ಟದಲ್ಲಿ ತಯಾರಿಕೆ, ಪೂರೈಕೆ ಮತ್ತು ವಿತರಣೆಯನ್ನ ಪ್ರತಿಬಂಧ ಮಾಡಿದೆ. ಆದರೂ ಕೂಡ ಅದನ್ನ ಜಾರಿಗೆ ತರುವಲ್ಲಿ ಇನ್ನೂ ಸಾಕಷ್ಟು ಪ್ರಯತ್ನಗಳು ನಡೆಯಬೇಕು. ತಾಯಿ ಹಾಲು ಸರ್ವಶ್ರೇಷ್ಠ ಆಹಾರ ಅಂತ ಆಗ ಹೇಳಿ ಒತ್ತಿ ಹೇಳಲಾಗಿತ್ತು. ಇನ್ನು 1998ರಲ್ಲಿ ಭಾರತೀಯ ಗ್ರಾಹಕ ಸಂಘ ಸಂಸ್ಥೆಗಳು, ಭಾರತೀಯ ಸ್ತನ್ಯಪಾನ ಉತ್ತೇಜನಾ ಜಾಲ, ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ರಾಷ್ಟ್ರೀಯ ಕಾರ್ಯಾಗಾರವೊಂದನ್ನ ನಡೆಸಿ ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಲಾಭದ ಆಸೆಯಿಂದ ಶಿಶು ಆಹಾರ ತಯಾರಿಸಿ ಪ್ರಚಾರ ನೀಡಿ ಮಾರಾಟ ಮಾಡುವುದರಲ್ಲಿ ತೊಡಗಿರುವುದನ್ನ ಭಾರತ ಸರ್ಕಾರ ನಿಯಂತ್ರಿಸಬೇಕು ಅಂತ ಆಗ್ರಹಿಸಿತ್ತು. ಇನ್ನು ಈ ಸರ್ಕಾರೇತರ ಸಮಾಜ ಸೇವಾ ಸಂಸ್ಥೆಗಳು, ಏನ್ ಎನ್ಜಿಒಸ್ ಅಂತ ಹೇಳ್ತೇವೆ, ಅವುಗಳು ಸಹ ಈ ನಿಟ್ಟಿನಲ್ಲಿ ಹೆಚ್ಚು ಕಾರ್ಯನಿರತವಾಗಬೇಕು. 1997 ವರ್ಷವನ್ನ ಸ್ತನ್ಯಪಾನ ಉತ್ತೇಜನಾ ವರ್ಷ ಅಂತ ಕೂಡ ಆಚರಿಸಲಾಯಿತು. ಈ ತರಹದ ಆಚರಣೆಗಳಿಂದ ಸರ್ಕಾರಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಕಾರ್ಯಕ್ರಮಗಳಿಂದ ತಾಯಿ ಹಾಲಿನ ಮಹತ್ವವನ್ನ ಈ ನಡುವೆ ಮಹಿಳೆಯರು ಅರಿತಿದ್ದಾರೆ. ಆ ಬಗ್ಗೆ ಅವರಿಗೆ ತಿಳುವಳಿಕೆ ಒಲವು ಕೂಡ ಮೂಡ್ತಾ ಇದೆ. ಅಂದ್ರೆ ಸಾಕಷ್ಟು ಪ್ರಯತ್ನಗಳು ನಡೆದಿದೆ. ಹೌದು. ಇನ್ನು ಹಾಲನ್ನ ಕುಡಿಸುವಂತ ಮಹಿಳೆಯರಿಗೆ ನೀವು ಏನು ಸಲಹೆಗಳನ್ನ ಕೊಡೋದಕ್ಕೆ ಬಯಸ್ತೀರಾ? ಹಾಲು ಕುಡಿಸುವಂತ ಮಹಿಳೆ ಆರೋಗ್ಯವಾಗಿರಬೇಕು. ಅವಳು ಸಮತೋಲನ ಆಹಾರವನ್ನ ಸೇವಿಸಬೇಕು. ಈ ಮೊದಲೇ ಹೇಳಿದಂತೆ ಹಸಿರು ಸೊಪ್ಪುಗಳನ್ನ ಧಾರಾಳವಾಗಿ ಅವಳ ಊಟದಲ್ಲಿ ಅವಳು ಬಳಸಬೇಕು. ಆಮೇಲೆ ಹಾಲು ಕುಡಿಸುವಂತ ಸಮಯದಲ್ಲಿ ಯಾವುದೇ ಉದ್ವೇಗಕ್ಕೆ ಒಳಗಾಗದೆ ಸಂತೋಷ ತೃಪ್ತಿಯಿಂದ ಶಾಂತವಾಗಿರಬೇಕು. ಆಮೇಲೆ ಮದ್ಯಪಾನ ಧೂಮಪಾನಗಳಿಂದ ದೂರವಿರಬೇಕು. ಹಾಲು ಕುಡಿಸುವಾಗ ಮಗುವನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಕುಳಿತುಕೊಂಡು ಮಗುವಿಗೆ ಹಾಲು ಕುಡಿಲಿಕ್ಕೆ ಅನುಕೂಲವಾಗುವಂತೆ ಮತ್ತು ಅವಳಿಗೆ ನೋವಾಗದ ರೀತಿಯಲ್ಲಿ ಅವಳ ಭಂಗಿ ಇರಬೇಕು. ಈ ಬಗ್ಗೆ ಬೇಕಾದರೆ ವೈದ್ಯರ ಅಥವಾ ನರ್ಸ್ ಸಹಾಯವನ್ನ ಅವರು ಮೊದಲಿಗೆ ಪಡೆಯಬಹುದು. ಆಮೇಲೆ ವೈದ್ಯರ ಅನುಮತಿ ಇಲ್ಲದೆ ಯಾವುದೇ ಔಷಧಿಗಳನ್ನ ಸೇವಿಸಲೇಬಾರದು. ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ತಾಯಿ ಅಸ್ವಸ್ಥಳಾದಾಗ ವೈದ್ಯರ ಸಲಹೆ ಮೇರೆಗೆ ಸರ್ಕಾರ ಶಿಫಾರಸು ಮಾಡಿದಂತ ಡಬ್ಬದ ಹಾಲಿನ ಪುಡಿಯಿಂದ ತಯಾರಿಸಿದ ಪೂರಕ ಹಾಲನ್ನು ಮಾತ್ರ ಮಗುವಿಗೆ ಕೊಡಬಹುದು. ಒಟ್ಟಿನಲ್ಲಿ ನವಜಾತ ಶಿಶುವಿನ ಪೋಷಣೆಯಲ್ಲಿ ತಾಯಿಯ ಹಾಲು ಮಹತ್ವದ ಪಾತ್ರ ವಹಿಸುತ್ತೆ. ಇದಲ್ಲದೆ ಮಗುವಿನ ಭವಿಷ್ಯದ ಸರ್ವ ರೀತಿಯ ಬೆಳವಣಿಗೆಗೆ ಸುಗಮವಾಗುವಂತೆ ಸಹಾಯ ಮಾಡುತ್ತೆ. ಆದ್ರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಮತ್ತೆ ಗ್ರಾಮೀಣ ಶ್ರೋತೃಗಳಿಗೆ ಈ ಎದೆ ಹಾಲಿನ ಮಹತ್ವದ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದೆ. ತುಂಬಾ ವಿವರವಾದಂತ ಮಾಹಿತಿ ಮಾಡಿಕೊಟ್ರಿ ವಿಜಯಲಕ್ಷ್ಮಿ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಎದೆ ಹಾಲಿನ ಮಹತ್ವ ಈ ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ ಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳುವ ತೋಟಗಾರಿಕೆ ಇಲಾಖೆಯ ಯೋಜನೆಗಳನ್ನು ಕುರಿತು ಮಾಹಿತಿ. ತೋಟಗಾರಿಕೆ ಇಲಾಖೆಯಿಂದ ಹಲವಾರು ಯೋಜನೆಗಳು ಅನುಷ್ಠಾನ ಆಗ್ತಾ ಇದ್ದಾವೆ. ಅದರಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ತಾಳೆ ಬೆಳೆ ಯೋಜನೆ ಮುಖ್ಯವಾದಂಥದ್ದು. ಮುಖ್ಯವಾಗಿ ತಾಳೆ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥ ಯೋಜನೆ ಇದು. ತಾಳೆ ಬೆಳೆಯನ್ನು ಹೊಸ ಪ್ರದೇಶದಲ್ಲಿ ಬೇಸಾಯ ಮಾಡೋದಕ್ಕೆ 50% ಸಹಾಯಧನ ಲಭ್ಯವಾಗುತ್ತೆ. ಮೊದಲನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ಮತ್ತು 4ನೇ ವರ್ಷದವರೆಗೆ ಈ ತಾಳೆ ಬೆಳೆ ನಿರ್ವಹಣೆಗೆ 50% ಸಹಾಯಧನವನ್ನು ನೀಡಲಾಗುತ್ತೆ. ಅಂದರೆ ಆ ನಿರ್ವಹಣಾ ವೆಚ್ಚದ 50% ಅಂದರೆ ಅರ್ಧ ಭಾಗದಷ್ಟು ಸಹಾಯಧನವನ್ನು ನೀಡಲಾಗುತ್ತೆ. ಹಾಗೆಯೇ ಡೀಸೆಲ್ ಮೋಟ್ರ್ ಕೊಳ್ಳೋದಕ್ಕೆ, ಕೊಳವೆ ಬಾವಿ ಕೊರೆಸೋದಕ್ಕೆ, ತಾಳೆಹಣ್ಣು ಕಟಾವು ಮಾಡುವಂಥ ಯಂತ್ರಕ್ಕೆ, ಅಂತರಬೆಳೆ ಬೆಳೆಯೋದಕ್ಕೆ, ಚಾಫ್ ಕಟರ್ ಯಂತ್ರಕ್ಕೆ 50% ಸಹಾಯಧನವನ್ನು ನೀಡಲಾಗುತ್ತೆ. ಇನ್ನೊಂದು ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ. ಪ್ರತಿ ಹನಿ ನೀರಿಗೆ ಹೆಚ್ಚು ಉತ್ಪಾದನೆ ಮಾಡುವಂಥದ್ದು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಮುಖ್ಯ ಉದ್ದೇಶ. ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿ ಅಥವಾ ಸೂಕ್ಷ್ಮ ನೀರಾವರಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಹಾಯಧನವನ್ನು ನೀಡಲಾಗುತ್ತೆ. ವಿಶೇಷವಾಗಿ ಅಡಿಕೆ, ತೆಂಗು, ಶುಂಠಿ, ಬಾಳೆ, ತಾಳೆ, ಕಾಳುಮೆಣಸು, ಬೆಣ್ಣೆಹಣ್ಣು, ಸಪೋಟ, ತರಕಾರಿ ಬೆಳೆಗಳು ಮತ್ತು ಬೇರೆ ತೋಟದ ಬೆಳೆಗಳಿಗೆ ಹನಿ ನೀರಾವರಿ ಮತ್ತು ಸೂಕ್ಷ್ಮ ನೀರಾವರಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಹಾಯಧನವನ್ನು ನೀಡಲಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನವನ್ನು ನೀಡಲಾಗುತ್ತೆ. ಬೇರೆ ವರ್ಗದ ರೈತರಿಗೂ ಕೂಡ 90% ಸಹಾಯಧನವನ್ನು ನೀಡಲಾಗುತ್ತೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಂತ ಇದೆ. ತೋಟಗಾರಿಕಾ ಬೆಳೆಗಳಾದಂಥ ಬಾಳೆ, ತರಕಾರಿ, ಬೆಣ್ಣೆಹಣ್ಣುಗಳ ಹೊಸ ಪ್ರದೇಶ ವಿಸ್ತರಣೆ ಕೈಗೊಳ್ಳೋದಕ್ಕೆ 40% ಸಹಾಯಧನವನ್ನು ನೀಡಲಾಗುತ್ತೆ. ಪುನಶ್ಚೇತನ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಉಚಿತವಾಗಿ ಕಿತ್ತಳೆ, ಕಾಳುಮೆಣಸು ಸಸಿಗಳು ಮತ್ತು ಜೈವಿಕ ಗೊಬ್ಬರವನ್ನು ವಿತರಿಸಲಾಗುತ್ತೆ. ಸಂರಕ್ಷಿತ ಬೇಸಾಯ ಕಾರ್ಯಕ್ರಮದ ಅಡಿಯಲ್ಲಿ ಹಸಿರುಮನೆ ಅಥವಾ ಪಾಲಿಮನೆ ಅಥವಾ ನೆರಳು ಪರದೆ ಮನೆಗಳ ನಿರ್ಮಾಣಕ್ಕೆ, ಹಾಗೆಯೇ ಪ್ಲಾಸ್ಟಿಕ್ ಹೊರಿಕೆಗೆ 50% ಸಹಾಯಧನವನ್ನು ನೀಡಲಾಗುತ್ತೆ. ನೀರು ಸಂಗ್ರಹಣಾ ಘಟಕಗಳಿಗೆ 50% ಸಹಾಯಧನವನ್ನು ನೀಡಲಾಗುತ್ತೆ. ಕೊಯ್ಲೋತ್ತರ ನಿರ್ವಹಣೆ ಕಾರ್ಯಕ್ರಮದ ಅಡಿಯಲ್ಲಿ ಸಂಸ್ಕರಣಾ ಘಟಕಗಳು ಅಥವಾ ಪ್ಯಾಕ್ ಹೌಸ್ ಅಥವಾ ಶೀತಲ ಗೃಹಗಳ ನಿರ್ಮಾಣಕ್ಕೆ ಶೇಕಡ 50% ಸಹಾಯಧನವನ್ನು ನೀಡಲಾಗುತ್ತೆ. ಹಾಗೆಯೇ ಅಣಬೆ ಉತ್ಪಾದನಾ ಘಟಕವನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಶೇಕಡ 40% ಸಹಾಯಧನವನ್ನು ನೀಡಲಾಗುತ್ತೆ. ಅಂದರೆ ಆ ಘಟಕದ ಒಂದು ನಿರ್ಮಾಣಕ್ಕೆ ತಗುಲುವಂಥ ವೆಚ್ಚದ ಶೇಕಡ 40% ಸಹಾಯಧನದ ರೂಪದಲ್ಲಿ ನೀಡಲಾಗುತ್ತೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಮತ್ತೊಂದು ಯೋಜನೆ ಇದೆ. ಮುಖ್ಯವಾಗಿ ಇದರಲ್ಲಿ ರೈತರ ಗುಂಪುಗಳ ರಚನೆ, ಆ ಗುಂಪುಗಳ ಮೂಲಕ ಸಾವಯವ ತೋಟಗಾರಿಕೆಯನ್ನು ಪ್ರೋತ್ಸಾಹಿಸೋದಕ್ಕೆ ಸಹಾಯಧನವನ್ನು ನೀಡಲಾಗುತ್ತೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಎರೆಹುಳು ಗೊಬ್ಬರ ಘಟಕ ಸ್ಥಾಪನೆ, ಜೀವಸಾರ ಘಟಕ, ಅಜೋಲಾ ತೊಟ್ಟಿ, ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ಕೀಟನಾಶಕಗಳ ತಯಾರಿಕೆಗೆ ಪ್ಲಾಸ್ಟಿಕ್ ಡ್ರಮ್ಗೆ ಸಹಾಯಧನವನ್ನು ನೀಡಲಾಗುತ್ತೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ RKVY ಮತ್ತು ಯಾಂತ್ರೀಕರಣ ಯೋಜನೆ ಅಂತ ಇದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ತೋಟಗಾರಿಕೆಯಲ್ಲಿನ ಕೊಯ್ಲೋತ್ತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಧನದ ಅಡಿಯಲ್ಲಿ ಸೋಲಾರ್ ಪಂಪ್ಸೆಟ್ಟು, ಕ್ಷೇತ್ರ ಮಟ್ಟದಲ್ಲಿ ಅಂದರೆ ಫಾರಂ ಗೇಟ್ ಮಟ್ಟದಲ್ಲಿ ವಿಂಗಡಣೆ, ಪ್ಯಾಕಿಂಗು ಮತ್ತು ಸಂಗ್ರಹಣೆ ಘಟಕ, ನೀರು ಸಂಗ್ರಹಣಾ ಘಟಕಗಳಿಗೆ ಸಹಾಯಧನವನ್ನು ನೀಡಲಾಗುತ್ತೆ. ಕಳೆ ಕೊಚ್ಚುವಂಥ ಯಂತ್ರ, ಮರ ಕತ್ತರಿಸುವಂಥ ಯಂತ್ರ, ದೋಟಿ ಅಥವಾ ರೋಟಿ, ಪವರ್ ಸ್ಪ್ರೇಯರು, ಅಲ್ಯೂಮಿನಿಯಂ ಏಣಿ, ಪವರ್ ವೀಡರು, ಅಡಿಕೆ ಸಿಪ್ಪೆ ಸುಲಿಯುವಂಥ ಯಂತ್ರ, ಕಾಳುಮೆಣಸು ಬಿಡಿಸುವಂಥ ಯಂತ್ರ, ತಳ್ಳುವಂಥ ಗಾಡಿ ಯಂತ್ರಗಳನ್ನು ಖರೀದಿ ಮಾಡೋದಕ್ಕೆ ಸಹಾಯಧನವನ್ನು ನೀಡಲಾಗುತ್ತೆ. ಯಾಂತ್ರೀಕರಣ ಯೋಜನೆಯಡಿಯಲ್ಲಿ ಬೇರೆ ವರ್ಗದ ರೈತರಿಗೆ ಶೇಕಡ 40% ಸಹಾಯಧನವನ್ನು ನೀಡಲಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 50% ಸಹಾಯಧನವನ್ನು ನೀಡಲಾಗುತ್ತೆ. ಜೇನು ಸಾಕಾಣಿಕೆ ಅಭಿವೃದ್ಧಿ ಯೋಜನೆ ಇದೆ. ಇದರಲ್ಲಿ ಮಧುವನ ಮತ್ತು ಜೇನು ಸಾಕಾಣಿಕೆ ಅಭಿವೃದ್ಧಿ ಕಾರ್ಯಕ್ರಮಗಳ ಅಡಿಯಲ್ಲಿ ಜೇನು ಪೆಟ್ಟಿಗೆ, ಜೇನು ಕುಟುಂಬ ಮತ್ತು ಜೇನು ಸ್ಟ್ಯಾಂಡ್ಗಳ ಖರೀದಿಗೆ ಸಹಾಯಧನವನ್ನು ನೀಡಲಾಗುತ್ತೆ. ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 75% ಸಹಾಯಧನವನ್ನು ನೀಡಲಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 90% ಸಹಾಯಧನವನ್ನು ನೀಡಲಾಗುತ್ತೆ. ಹಾಗೆಯೇ ಕೊಡಗು ಜಿಲ್ಲೆಯ ರೈತರಿಗೆ ಜೇನು ಕೃಷಿಯನ್ನು ಅಭಿವೃದ್ಧಿಗೊಳಿಸೋದ್ರ ಬಗ್ಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತೆ. ಖಾಸಗಿ ಮಧುವನವನ್ನು ಸ್ಥಾಪಿಸೋದಕ್ಕೂ ಕೂಡ ಸಹಾಯಧನವನ್ನು ನೀಡಲಾಗುತ್ತೆ. ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಅಂತ ಮತ್ತೊಂದು ಯೋಜನೆ ಇದೆ. ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋದಕ್ಕೆ ಮತ್ತು ಅಭಿವೃದ್ಧಿಪಡಿಸೋದಕ್ಕೆ ಸಹಾಯಧನವನ್ನು ನೀಡಲಾಗುತ್ತೆ. ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣಾ ಕಾರ್ಯಕ್ರಮದ ಅಡಿಯಲ್ಲಿ ಅಡಿಕೆ ಎಲೆಚುಕ್ಕೆ ರೋಗವನ್ನು ನಿಯಂತ್ರಣ ಮಾಡೋದಕ್ಕೆ, ಔಷಧಿಯನ್ನು ಖರೀದಿ ಮಾಡೋದಕ್ಕೆ ಸಾಮಾನ್ಯ ರೈತರಿಗೆ ಶೇಕಡ 75% ಸಹಾಯಧನವನ್ನು ನೀಡಲಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 90% ಸಹಾಯಧನವನ್ನು ನೀಡಲಾಗುತ್ತೆ. ಇನ್ನು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತಾರೆ. ಇದನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಕರೀತಾರೆ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ವಿವಿಧ ತೋಟಗಾರಿಕಾ ಬೆಳೆಗಳಾದಂಥ ಅಡಿಕೆ, ತೆಂಗು, ತಾಳೆ, ಅಂಗಾಂಶ ಬಾಳೆ, ಸಪೋಟಾದಂತಹ ಬೆಳೆಗಳನ್ನು ಹೊಸ ಪ್ರದೇಶದಲ್ಲಿ ಬೆಳೆಯೋದಕ್ಕೆ ಸಹಾಯಧನವನ್ನು ನೀಡಲಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು, ಹಾಗೆಯೇ BPL ಕಾರ್ಡನ್ನು ಹೊಂದಿರುವಂಥವರು, ಸಣ್ಣ ರೈತರು ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಅರ್ಹರಾಗಿರ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು ಮತ್ತು BPL ಕಾರ್ಡನ್ನು ಹೊಂದಿರುವಂಥವರು, ಸಣ್ಣ ರೈತರು ಈ ಯೋಜನೆಯ ಅಡಿಯಲ್ಲಿ ಲಾಭವನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ತೋಟಗಾರಿಕೆ ಇಲಾಖೆಯ ಮುಖಾಂತರ ಈ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಇದುವರೆಗೆ ತೋಟಗಾರಿಕೆ ಇಲಾಖೆಯ ಯೋಜನೆಗಳು ಈ ಕುರಿತು ಮಾಹಿತಿಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,500 ರೂಪಾಯಿಗಳಿಂದ 25,000 ರೂಪಾಯಿಗಳು, ಅರೇಬಿಕಾ ಚೆರಿ 12,200 ರೂಪಾಯಿಗಳಿಂದ 14,100 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 15,000 ರೂಪಾಯಿಗಳಿಂದ 16,000 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 8,100 ರೂಪಾಯಿಗಳಿಂದ 9,400 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಗೆ ಬಂದಿರುವ ಬೆಂಕಿ ರೋಗದ ನಿರ್ವಹಣೆ ಕುರಿತು ಡಾಕ್ಟರ್ KV ವೀರೇಂದ್ರ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರಸಗೊಬ್ಬರ ಕಲಬೆರಕೆ ಪತ್ತೆ ಹಚ್ಚುವ ವಿಧಾನ ಕುರಿತು ಮಾಹಿತಿ ಮೂಡಿಬರಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿ ರಂಗ ಪ್ರಸಾರವಾಯಿತು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ ಎರಡು ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಂಪೆ, ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್, ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ, ಶಿವಾನಿ, ನೂತನ್. ಕೊಡಗಿನ ಎಲ್ಲ ಆಕಾಶವಾಣಿ ಕೇಳುಗ ಬಾಂಧವಕ್ಕೆ ಆಟಿ ಹಬ್ಬದ ಶುಭಾಶಯ ಹೇಳಿಕೊಂಡು ಸುದ್ದಿ ಜಂಪೆ ಓದ್ತಾ ಇರುವ ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪೆನ ವಿವರ. ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ಮಡಿಕೇರಿನ ರೆಡ್ ಬ್ರಿಕ್ಸ್ನ ಸತ್ಕಾರ ಸಭಾವಾಡಲಿ ಜಿಲ್ಲೆನ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳೊಟ್ಟಿಗೆ ಕೊಡಗು ಮಿಷನ್ ಸಂವಾದ ಕಾರ್ಯಕ್ರಮ ನಡೆತ. ಈ ಕಾರ್ಯಕ್ರಮನ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಅವರು ಉದ್ಘಾಟನೆ ಮಾಡಿ ಮಾತಾಡಿ, ಕೊಡಗಿನ ವಿಶಿಷ್ಟ ಆತಿಥ್ಯ ಸಂಸ್ಕೃತಿಗಳನ್ನ ತಿಳಿಯಕ್ಕೆ ಅವಕಾಶ ಮಾಡಿಕೊಡುವ ಹೋಮ್ಸ್ಟೇಗ ಸ್ಥಳೀಯರ ಆರ್ಥಿಕತೆಗೆ ಸಹಕಾರಿಯಾಗಿಟ್ಟು, ಹಂಗೆ ಕೊಡಗಲ್ಲಿ ಬಿಎಸ್ಎನ್ಎಲ್ ತಾಪತ್ರೆ ಬಗ್ಗೆ ಕೇಂದ್ರ ಸಚಿವರ ಹತ್ರ ಚರ್ಚೆ ನಡೆಸಿದ್ದು, ಈ ವರ್ಷದ ಅಕ್ಕಿರಿಯೊಳಗೆ ಬಿಎಸ್ಎನ್ಎಲ್ನ ತಾಪತ್ರೆಗೆ ಪರಿಹಾರ ಸಿಕ್ಕಿದೆ ಅಂತ ಅವು ಹೇಳ್ದು. ಹಂಗೆ ಶ್ರೀರಂಗಪಟ್ಟಣದ ಕುಶಾಲನಗರ ಮುಟ್ಟ ಚತುಷ್ಪಥ ರಸ್ತೆ ಕೆಲಸ ಸುರಾಗಿದ್ದು 2027 ಮಾರ್ಚ್ಗೆ ರಸ್ತೆ ಓಡಾಟಕ್ಕೆ ಸುರಾದೆ, ಕುಶಾಲನಗರದ ಮಡಿಕೇರಿ ಮುಟ್ಟ ರಸ್ತೆನ ಅಗಲ ಮಾಡಿಕೆ ಪರಿಸರ ಮತ್ತು ಪ್ರಕೃತಿನ ಸಂರಕ್ಷಣೆನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎರಡನೇ ಹಂತಲ್ಲಿ ಈ ಬಗ್ಗೆ ತೀರ್ಮಾನ ತಗೊಂಡವೆ ಅಂತ ಹೇಳ್ದು. ಶನಿವಾರ ಸಂತೆ ಹಂಗೆ ಕೆವಿ ಮಲ್ಲಿಪಟ್ಟಣ ಕರೆಂಟ್ ಉಪಕೇಂದ್ರದ ಹೊರಗೆ ಹೋಗುವ ಫೀಡರ್ಲಿ ಇದೇ ತಾರೀಕು 5 ಮಂಗಳವಾರ ಹೊತ್ತಾರೆ 10 AM to 5 PM ಮುಟ್ಟ ಶನಿವಾರ ಸಂತೆ ಪಟ್ಟಣ ಮಾದ್ರೆ, ಅಪ್ಪಶೆಟ್ಟಳ್ಳಿ, ದುಂಡಳ್ಳಿ, ಚೆಂಬೆಬೆಳ್ಳೂರು, ಬಿಳಹ, ಹಂಡ್ಲಿ, ಕಿತ್ತೂರು, ಸಂಪಿಗೆದಾಳು, ಮಾದ್ರಳ್ಳಿ, ಮಣಗಲಿ, ಬಿಟಿಕಟ್ಟೆ, ಹಂಗೆ ಕೊಡ್ಲಿಪೇಟೆ ವ್ಯಾಪ್ತಿನ ಬೆಸ್ಸೂರು ಪಂಚಾಯಿತಿ, ನೀರ್ಗುಂದ, ನಿಲುವಾಗಿಲು, ದೊಡ್ಡಬಂಡಾರ, ಬ್ಯಾಡಗೊಟ್ಟ, ಕೊಡ್ಲಿಪೇಟೆ ಟೌನ್ ಸೇರಿದಂಗೆ ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇರದುಲೆ. ಕಂದೀಲು ಚಿತ್ರಕ್ಕೆ ರಾಷ್ಟ ಪ್ರಶಸ್ತಿ ಪಡೆದ ಮಡಿಕೇರಿನ ಕೊಟ್ಟುಗತ್ತಿರ ಯಶೋಧ ಪ್ರಕಾಶ್ ಅವರನ್ನ ಕೊಡಗು ಪತ್ರಕರ್ತರ ಸಂಘದ ಕಡೆಯಿಂದ ಸಂಸದರಾದ ಯದುವೀರ್ ಒಡೆಯರವು ಸನ್ಮಾನಿಸಿ ಗೌರವಿಸಿದರು. ಅಂಚೆ ಅದಾಲತ್ನ ಮುಂದಿನ ಸಭೆ ಇದೇ ತಾರೀಕು 6 ಹೊತ್ತಾರೆ 10 ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರ್ಗಿದ್ದರೆ ಅಂಚೆ ಅದಾಲತ್ ಬರೆದು ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಯುಕೆ ಇದೇ ತಾರೀಕು 5 ಕಳಿಸಿಕೊಡಕ್ಕಂತ ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಜಾಲ್ಸೂರು ವಿಜಯ ಗ್ರಾಮಾಭಿವೃದ್ಧಿ ಸಮಿತಿ ಇವರ ಕೂಡುಕೂಟಲಿ ಇದೇ ತಾರೀಕು 10 ಹೊತ್ತಾರೆ 10 ಅಡ್ಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕಾರ್ತಿಕೇಯ ಸಭಾವಾಡಲಿ ಅರೆಭಾಷೆ ಜಂಬರ ಆಟಿಕೂಟ ಕಾರ್ಯಕ್ರಮ ಏರ್ಪಾಡಾಯಿತು. ವಿರಾಜಪೇಟೆ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ಡಾಕ್ಟರ್ಗ ನಾಳೆ ತಾರೀಕು 4 ಇರ್ದುಲೆತ್ತ ಕ್ಲಿನಿಕ್ನ ಪ್ರಕಟಣೆಯಲ್ಲಿ ತಿಳಿಸಿಟ್ಟು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2026-27 ಸಾಲಿನ 6 ಕ್ಲಾಸಿಗೆ ಸೇರಿಕೆ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಾರೀಕು 13 ಆಖಿರಿ ದಿನ. ಜಾಸ್ತಿ ಮಾಹಿತಿ ಬೇಕಾದ್ರೆ ವಿದ್ಯಾಲಯದ ವೆಬ್ಸೈಟ್ಲಿ ನೋಡಕ್ಕಂತ ವಿದ್ಯಾಲಯದ ಪ್ರಿನ್ಸಿಪಾಲ್ ಅವರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಸಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್, ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ, ಶಿವಾನಿ, ನೂತನ್. ಬರೆಯಲಾಯಿಲ್ಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗಲಿದೆ ಪತ್ರಾಧಾರಿತ ಪತ್ರಕಾರಂಜಿ. ಮಳೆಗಾಲದಲ್ಲಿ ನೀವು ತಯಾರಿಸುವ ಸವಿರುಚಿಗಳು, ವಿಶೇಷ ತಿಂಡಿ ತಿನಿಸುಗಳು, ಖಾದ್ಯಗಳು ಕಣಿಲೆಯಿಂದ, ಕೆಸುವಿನಿಂದ, ಪತ್ರೊಡೆ, ಕಡುಬು, ಹೀಗೆ ಮಾಡುವ ವಿಧಾನವನ್ನು ಬರೆಯೋದಕ್ಕೆ ಮರೆಯದಿರಿ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಕೊನೆಯ ದಿನ ಇದೇ 11. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201. ತಡೆಯಾಕೆ ಪತ್ರ ಬರೀರಿ ಹಾಗಾದ್ರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಮರೆನಾಡು ಪ್ರೌಢಶಾಲೆ ಬಿರುನಾನಿ. ಈ ವಿದ್ಯಾಸಂಸ್ಥೆಯ ವಾರ್ಷಿಕ ಮಹಾಸಭೆಯು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕಾಲಿಮಾಡ ರಶಿಕಾ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ಶಾಲೆಯಲ್ಲಿ ನಡೆಯಲಿದೆ. ನಾಡಿನ ವಿದ್ಯಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಶಾಲಾ ಆಡಳಿತ ಮಂಡಳಿ ಕೋರಿದೆ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ. Admissions are open at Kurk Institute of Technology, Ponnampete, Kodagu, for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarship will be provided for economically weaker sections and meritorious students. Best sports amenities and separate hostel for boys and girls. For more details call 9611-55457. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ. ಕೊಡಗಿನ ಬೆಳೆಗಾರರೇ, ಗಮನಿಸಿ, ನಿಮ್ಮ ತೋಟದಲ್ಲಿರುವ ಪಣಪುಳಿಯನ್ನು ನೀವು ಸಂಸ್ಕರಿಸಿ ತಯಾರಿಸಿದ ಬಹು ಬೇಡಿಕೆಯ ಉತ್ತಮ ಗುಣಮಟ್ಟದ ಪುಳಿ ನೀರು ಕಾಚಂಪುಳಿಯನ್ನು ಉತ್ತಮ ದರದಲ್ಲಿ ಖರೀದಿಸಲಾಗುವುದು. ಕಾಚಂಪುಳಿ ಇದ್ದಲ್ಲಿ ಸಂಪರ್ಕಿಸಿ ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ, ಗೋಣಿಗೊಪ್ಪಲು, 8277-77-6604 ಅಥವಾ 9481-73-5219, ಐನ್ಮನೆ, ಕಾಲೇಜು ರೋಡ್, ಮಡಿಕೇರಿ 9740-43-4725. ಅಲ್ವಿ ಪದ್ಮ, ನಿಮ್ಮ ಮನೇಲಿ ಎಲ್ಲಾ ಲೈಟ್ ಆನ್ ಆಗಿದೆ, ವಾಟರ್ ಪಂಪ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲಿಗೆ ಓಡ್ತಾ ಇದೆ? ನಮ್ ಲೈನ್ ಅಲ್ಲಿ ಕರೆಂಟ್ ಇಲ್ದೆ ಒಂದ್ ವಾರ ಆಯ್ತಲ್ಲ, ಅದ್ ಹೇಗೆ? ನಾವು ಯುನಿಫಿಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವರ ಕಡೆಯಿಂದ ಸೋಲಾರ್ ರೂಫ್ ಟಾಪ್ ಹಾಕ್ಸಿದ್ವಿ, ಹಾಗಾಗಿ ನಮ್ಗೆ ಯಾವತ್ತೂ ಕರೆಂಟ್ ಪ್ರಾಬ್ಲಮ್ ಇರೋದಿಲ್ಲ. ಎಂಥ ಮಳೆಗಾಲದಲ್ಲೂ ಕರೆಂಟ್ ಇದ್ದೇ ಇರುತ್ತೆ. ಇದಕ್ಕೆ ಯುನಿಫಿಕ್ಸ್ ನವರೇ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಲೋನ್ ಮಾಡಿಸಿ ಸರ್ಕಾರದಿಂದ ಸಬ್ಸಿಡಿನೂ ಮಾಡಿಸ್ಕೊಡ್ತಾರೆ. ಜೊತೆಗೆ ನಾವು ಬಳಸಿ ಉಳಿಕೆ ಆಗುವ ಹೆಚ್ಚುವರಿ ವಿದ್ಯುತ್ ಅನ್ನ 25 ವರ್ಷಗಳವರೆಗೆ ಸೆಸ್ಕಾಂಗೆ ಮಾರಿ ಆದಾಯನು ಗಳಿಸಬಹುದು. ಹೌದಾ? ಹಾಗಾದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಯುನಿಫಿಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ ಮೀರಾ ಮುತ್ತಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ನಂಬರ್ ತಗೋ, 9986415252. 9986415552. ಓಕೆ ಅಲ್ಲ? ಪತ್ರ ಬರೆಯಲಾಯಿಲ್ಲ, ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗಲಿದೆ ಪತ್ರಾಧಾರಿತ ಪತ್ರಕಾರಂಜಿ. ಮಳೆಗಾಲದಲ್ಲಿ ನೀವು ತಯಾರಿಸುವ ಸವಿರುಚಿಗಳು, ವಿಶೇಷ ತಿಂಡಿ ತಿನಿಸುಗಳು, ಖಾದ್ಯಗಳು ಕಣಿಲೆಯಿಂದ, ಕೆಸುವಿನಿಂದ, ಪತ್ರೊಡೆ, ಕಡುಬು, ಹೀಗೆ ಮಾಡುವ ವಿಧಾನವನ್ನು ಬರೆಯೋದಕ್ಕೆ ಮರೆಯದಿರಿ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಕೊನೆಯ ದಿನ ಇದೇ 11. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571-201. ಪತ್ರ ಬರೆಯಲ ತಡೆಯಾಕೆ, ಪತ್ರ ಬರೀರಿ. ಹಾಗಾದ್ರೆ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡವಂಡ ಹರ್ಷಿತ್ ಪೊನ್ನಪ್ಪ. ಕೊಡಗರ ಪರಿಸರ ಸಂಸ್ಕೃತಿರ ಕಾತ ರಕ್ಷಣೆಗೆ ಪಿಂಜ ಬೊಳಚೆರ ಕಾರ್ಯಕ್ಕೆ ಕೇಂದ್ರ ಸರ್ಕಾರದ ಮೂಲಕ ಸಾಧ್ಯ ಆಪನತ ಎಲ್ಲಾ ಸಹಕಾರ ಕೊಡಪ. ಕೊಡಗು ಕೊಡಗಾಯಿತೆ ಉಳಿಯೊಂಡು ಅನ್ನೋ ಆಶಯ ಎಂಜಿತ್ತು. ಇದೊಂದು ಕೇಂದ್ರತರ ಅನುದಾನತ್ರ ಕೂಡ ಜಿಲ್ಲೆರ ಪ್ರಗತಿಗೆ ಬದ್ಧ ಐದಿಪ್ಪನಕ್ಕೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ರಂಗ ಅಣ್ಣಚಿ. ಕೊಡಗು ಪತ್ರಕರ್ತಂಗಡ ಸಂಘತರ ಆದನೆಂಜ ನಗರತರ ರೆಡ್ ಬ್ರಿಕ್ಸ್ರ ಸತ್ಕಾರ ಸಭಾ ಬಾಡಲು ಜಿಲ್ಲೆರ ಬಾರಬಾರ ಸಂಘ ಸಂಸ್ಥರ ಕೂಡ ಆಯೋಜನೆ ಮಾಡಿತಿಂಜ. ಕೊಡಗು ವಿಷನ್ ಸಂವಾದ ಕಾರ್ಯಕ್ರಮಕ್ಕೆ ಮೊಳಿಯುಡೋ ಕಾರ್ಬಾರ್ ನೆರವೇರಿಸಿಟ್ಟಿತ್ತು. ಸಮಸ್ಯೆನ ಕಟ್ಟರಂಜಿತ್ತು ಬೋಡಿಕೆರ ಮನವಿ ಸ್ವೀಕಾರ ಮಾಡಿತ್ತು. ಅವು ತಕ್ಕ ಬಂದಿತ್ತು. ಕೊಡವ ಪೊಮ್ಮಕ್ಕಡ ಕೂಟ ಪಿಂಜ ಕೊಡವ ಸಮಾಜ ಮಡಿಕೇರಿ ಇಂಗಡ ಕೂಡು ಕೂಟತ್ತು ನಡೆದ ಕಕ್ಕಡ 18 ನಮ್ಮೆನ ಮಡಿಕೇರಿ ಕೊಡವ ಸಮಾಜ ಸಭಾ ಬಾಡಿಲು ಶಾಸಕಂಗಳಾನ ಡಾಕ್ಟರ್ ಮಂತರ್ಗೌಡ ಎಂಗ ಮೊಳಿಯಿಟ್ಟತ್ತು. ಮುಖ್ಯ ಬಿಂದು ಆಯ್ತು ಅಜ್ಜಿಕುಟ್ಟಿರ ಕಾಂಚನ್ ಪೊನ್ನಣ್ಣ, ಮಾಜಿ ಶಾಸಕಂಗಳಾನ ಶಾಂತೆಯಂಡ ವೀಣಾ ಅಚ್ಚಯ್ಯ, ಐಮುಡಿಯಂಡ ರಾಣಿ ಮಾಚಯ್ಯ, ಕೊಡವ ಪೊಮ್ಮಕ್ಕಡ ಕೂಟತ್ರ ಅಧ್ಯಕ್ಷೆ ಕನ್ನಂಡ ಕವಿತಾ, ಕೊಡವ ಸಮಾಜತ್ರ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಕೂಡನಕ್ಕೆ ಕನಪಟ್ಟವು ಕೂಡಿಯಾಡಿತಿಂಜತ್ತು. ಸಮಾರಂಭದಲ್ಲಿ ಕೊಡವ ಸಮಾಜ ಪೊಮ್ಮಕ್ಕಡ ಕೂಟತ್ರ ಚಿನ್ನೆ ಉಳ್ಳ ಬ್ರೋಚನ ಸಮಾಜ ಸೇವಕಿ ಅಜ್ಜಿಕುಟ್ಟಿರ ಕಾಂಚನ್ ಪೊನ್ನಣ್ಣ ಎಂಗ ಲೋಕಾರ್ಪಣೆ ಮಾಡಿಸಿ. ತತ್ವಂ ಅಸಿ ಪಿಂಜ ಜಬ್ಬುಮಿ ಚಾರಿಟೇಬಲ್ ಟ್ರಸ್ಟ್ ಆದನಿಂಜ ಕಕ್ಕಡ 18 ಮಾರಿಪತ್ತು ಮ್ಯಾರಥಾನ್ ಓಟತ್ನ ಪೊನ್ನಂಪೇಟೆಯಲ್ಲಿ ಇಂದು ಪೊಲಕ ಆಯೋಜನೆ ಮಾಡಿಂಜತ್ತು. ಪೊನ್ನಂಪೇಟೆ ಕೆಪಿಎಸ್ಸಿ ಸ್ಕೂಲ್ ಡಾಕ್ಟರ್ ಎಂಆರ್ ಅಯ್ಯಪ್ಪ ಮ್ಯಾರಥಾನ್ ಓಟಕ್ಕೆ ಚಾಲನೆ ಕೊಡ್ತತ್ತು. ಕಾರ್ಯಕ್ರಮದಲ್ಲಿ ಸಂಘಟನೆರ ಮುಖ್ಯಭಟ್ಟವು ಅನ ಉಳುವಂಗಡ ಲೋಹಿತ್ ಭೀಮಯ್ಯ ಕೂಡನಕ್ಕೆ ಕನಪಟ್ಟವು ಹಾಜರಿಂಜತ್ತು. 66/11 kV ಶನಿವಾರ ಸಂತೆ ಪಿಂಜ 66/11 kV ಮಲ್ಲಿಪಟ್ಟಣ ವಿದ್ಯುತ್ ವಿತರಣಾ ಉಪ ಕೇಂದ್ರ ತಂಜಾಪುರ ಪಾಯುವ ಶಾಖಾ ವ್ಯಾಪ್ತಿರ F3 ಶನಿವಾರ ಸಂತೆ ಟೌನ್, F1 ಹಂಡ್ಲಿ, F7 ಬಿಟಿಕಟ್ಟೆ, F4 ಆಲೂರು, F5 ಅಂಕನಹಳ್ಳಿ ಫೀಡರ್ಲು ಮತ್ತೆ ಅಂತ ಅಂಜಂಗ್ ಪೊಲಕ 10 ಗಂಟೆಂಜ ವೈಪತ್ತ 5 ಗಂಟೆಗತನೆ ಅವಶ್ಯ ರಿಪೇರಿ ಪನಿ ಉಡಾನಗೊಂಡು ಈ ಫೀಡರ್ ಜ ಪರಪಾಯುವ ಶನಿವಾರ ಸಂತೆ ಟೌನ್, ಮಾದ್ರೆ, ಅಪ್ಪಶೆಟ್ಟಹಳ್ಳಿ, ಚಿಕ್ಕತೋರೂರು, ದುಂಡಳ್ಳಿ, ಬಿಳಹಾ,